ಯಾವ ಊರು ಶಾಂತಮ್ಮನವರೇ ತಮ್ಮದು? ನಮ್ಮದು ಪಾಳಲ್ಲಿ. ಏನು ವಿದ್ಯಾಭ್ಯಾಸ ಮಾಡಿದಿರಿ? ನಾವು ಸೆವೆಂತ್ ಓದಿದ್ದು ಅಷ್ಟೇ. ಎಲ್ಲಿ ಓದಿದ್ರಿ? ಪಾಳಲ್ಲಿ ಓದಿದ್ವಿ. ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳಿ. ನಮ್ಮ ತಂದೆ ಬೋರೇಗೌಡರು, ನಮ್ಮ ತಾಯಿ ಲಕ್ಷ್ಮಮ್ಮ. ಓಹೋ, ಇಬ್ರು ರೈತರೇನಾ? ಇಬ್ರು ರೈತರೇ. ನೀವೆಷ್ಟು ಜನ ಮಕ್ಕಳು? ನಾವು ಮೂರು ಜನ ಹೆಣ್ಮಕ್ಳು, ನಾಲ್ಕು ಜನ ಅಣ್ಣಂದಿರು. ಓಹೋ, ನೀವೇ ಚಿಕ್ಕೋರಾ? ಇಲ್ಲ, ನಾವು ನಾಲ್ಕು ಜನ ಅಣ್ಣನಿಂದ ಹಿಂದೆ. ಹೌದಾ? ಹೆಣ್ಮಕ್ಳಲ್ಲಿ ನೀವು ದೊಡ್ಡವರಾ? ಇಲ್ಲ ಇಲ್ಲ, ಅಕ್ಕ ಒಬ್ರವ್ರೆ, ನಾಲ್ಕು ಜನ ಅಣ್ಣಂದಿರು, ಅವರಿಂದ ನಾನೊಬ್ಳು, ನನ್ನ ತಂಗಿ ಒಬ್ಳು. ಓಹೋ, ಜಮೀನು ಎಷ್ಟಿತ್ತು ತಂದೆಗೆ? ಅವ್ರಿಗೆ ಒಂದು ಆಗ ಒಂದು 4 ಎಕರೆ. ಆಮೇಲೆ ಮಕ್ಕಳೆಲ್ಲ ಎದ್ಮೇಲೆ ಏನು ಮಾಡಿ ವ್ಯವಸಾಯ ಅದು ಮಾಡಿ ಇನ್ನೊಂದು ಸ್ವಲ್ಪ ತಗೊಂಡ್ರು. ಏನೇನು ಬೆಳೆ ಬೆಳೀತಿದ್ರು? ಕಬ್ಬು, ಭತ್ತ, ತರಕಾರಿಗಳು ಬೆಳೆಯೋರು. ಏನು ತರಕಾರಿ? ತರಕಾರಿ ಅಂದರೆ ಬೆಂಡೆ, ಟೊಮೊಟ, ಬದನೆಕಾಯಿ ಹಿಂಗೆಲ್ಲ ಹಾಕರು. ಮನೆಯಲ್ಲಿ ಹಸು ಕರು ಎಲ್ಲ ಇಟ್ಕೊಂಡಿದ್ರು? ಹಸು ಎಮ್ಮೆ ಇದ್ದು ಅವಾಗೆಲ್ಲ ಒಂದು ಸ್ವಲ್ಪ. ಹೌದಾ? ನೀವೇನೇನು ಕೆಲಸ ಮಾಡ್ತಿದ್ರಿ? ನಾವು ಚಿಕ್ಕವರಾಗಿದ್ದಾಗ ನಾವೇನು ಮಾಡ್ತಿರಲಿಲ್ಲ, ಸ್ಕೂಲ್ಗೆ ಹೋಗೋವು, ಸ್ವಲ್ಪ ನೀರೋಗಿರೋ ತಂದು ಕೊಡೋದು ಮಾಡೋದು ಮಾಡೋರು ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮ ತಾಯೇ ಮಾಡ. ನಿಮಗೆ ಕೆಲಸ ಮಾಡೋಕೆ ಇಷ್ಟ ಇರಲಿಲ್ವಾ? ವ್ಯವಸಾಯದ್ದು? ವ್ಯವಸಾಯದ ಇಷ್ಟ ಇತ್ತು ಸ, ಮಾಡವು ಮಾಡ್ತಿದ್ರಿ. ಅದನ್ನೇ ಕೇಳಿದೆ, ಏನೇನು ಮಾಡ್ತಿದ್ರಿ ಅಂತ. ಅದೇ ನಾವು ಗದ್ದೆಗೆ ಹೋದಾಗ ಊಟ ಗಿಟ ತಕೋದಾಗ ಕಳೆ ಗಿಡ ಕೀಳುವಾಗ ನಾವು ಒಂಚೂರು ಕೀಳೋದು ಮಾಡೋದು ಅಷ್ಟೇ. 7ನೇ ಕ್ಲಾಸ್ವರೆಗೂ ಓದಿದ್ರಾ? ಆಮೇಲೆ ಯಾಕೆ ಓದಲಿಲ್ಲ? ಆಮೇಲೆ ಓದಿಸ್ತಿಲ್ಲ ನಮ್ಮ ತಂದೆ ಸಾಕು ಅಂತ. ನಿಮಗೆ ಓದೋಕೆ ಇಷ್ಟ ಇತ್ತೆ? ನಮಗಿದ್ರು ಅವಾಗ ಭಯ ಸರ್. ಯಾಕೆ ಭಯ? ಏನಾರು ಒಂಚೂರು ಇದು ಅದು ಅಂದರೆ ಭಯ, ಸಾಕು ಸಾಕು ಅನ್ನೋರು. ಹೌದಾ? ತಂದೆ ತಾಯಿ ಬೇಡ ಅಂದರು, ಮನೆಯಲ್ಲೇ ಇದ್ರಿ. ಇದ್ದೆ. ಅದೆಲ್ಲ ಆದ್ಮೇಲೆ ಏನೇನು ಕೆಲಸ ಮಾಡ್ತಿದ್ರಿ ಮನೆಯಲ್ಲಿ? ಇದೆಲ್ಲ ಇದ್ಮೇಲೆ ಏನಿಲ್ಲ, ನಾವು ನೀರು ಹಾಕೊಂಡ 1.5 ವರ್ಷಕ್ಕೆ ಮದುವೆ ಮಾಡಿದ್ರು. ಹೌದಾ? ಹುಡುಗ? ಹುಡುಗ ವ್ಯವಸಾಯನೇ. ಊರು ಯಾವುದು ಅಂತ ಕೇಳಿದೆ? ಪಾಳಳ್ಳಿನೇ. ಓ, ನಿಮ್ಮೂರೇ? ನಮ್ಮೂರೇ. ನೆಂಟ್ರಾ? ನೆಂಟ್ರೇನಿಲ್ಲ. ಮತ್ತೆ ಏನಿಲ್ಲ. ನಿಮ್ಮ ಹಿಂದ್ಗಡೆ ಬೀದಿನಾ ಮುಂದ್ಗಡೆ ಬೀದಿ? ಇಲ್ಲ ಇಲ್ಲ, ಮಧ್ಯ ಬೀದಿ. ಹೌದಾ? ನೋಡ್ತಾ ಇದ್ರ ಹುಡುಗನ್ನ? ಏನಿಲ್ಲ ಸರ್, ಅವಾಗೆಲ್ಲ ಭಯ ನಮ್ಮ ತಂದೆಗೆ, ಅವೆಲ್ಲ ಏನಿಲ್ಲ. ಅಲ್ಲ, ಒಂದೇ ಊರಲ್ಲಿ ಇದ್ದೀರಾ ಅಂದ್ಮೇಲೆ ನೋಡಿರಲ್ವೇ ನಮ್ಮ ಮುಂಚೆ? ಇಲ್ಲ, ಏನಿಲ್ಲ. ನೋಡೇ ಇತ್ತಿಲ್ವೇ? ನೋಡಿದ್ದೋ, ಆದ್ರೆ ನಾವು ಅವೆಲ್ಲ ಲವ್ ಗಿವ್ ಅಂತ ಅವೆಲ್ಲ ಏನಿಲ್ಲ ನಮ್ಮ ಕಾಲದಲ್ಲಿ. ನಾನೇನ್ ಕೇಳಲೇ ಇಲ್ವಲ್ಲ ನಿಮ್ಮನ್ನ. ಮದುವೆಗೆ ಮುಂಚೆ ಹುಡುಗನ್ ನೋಡಿದ್ರಾ? ನೋಡಿದ್ದೋ ನೋಡಿದ್ದೋ ನೋಡಿದ್ರಿ. ಅವರು ರೈತರೆ? ರೈತರೆ. ಆಯ್ತು ಮದುವೆ ಆಯ್ತು. ಎಷ್ಟು ದಿವಸದ ಮದುವೆ ನಿಮ್ದು? ಮದುವೆ ಏನ್ ಸಾ, ಆಗ್ಲೇ 30 ವರ್ಷ. ಹೌದಾ? ಅಲ್ಲ, 30 ವರ್ಷ ಆಯ್ತು. ಸರಿ, ಎಷ್ಟು ದಿವಸ ಮದುವೆ ಮಾಡಿದ್ರು ಅಂತ ಕೇಳಿದೆ. ಒಂದೇ ದಿವಸ. ಒಂದೇ ದಿವಸ? ದುಡ್ಡುಗಡ್ಡೆ ಏನಾರು ಇಸ್ಕೊಂಡ್ರ ಗಂಡಿನ ಕಡೆಯಿಂದ? ಏನಿಲ್ಲ ಏನಿಲ್ಲ. ಏನು ಕೇಳಲಿಲ್ಲ? ಏನು ಕೇಳಿ, ಹುಡುಗಿ ಮದುವೆ ಮಾಡಿಕೊಡಿ ಸಾಕು ಅಂದರು. ಅಷ್ಟೇ. ಈ ಗಂಡನ ಮನೆ ಬಂದ್ಮೇಲೆ ಅಲ್ಲೇನು ಪರಿಸ್ಥಿತಿ? ಅಲ್ಲೇನು ಪರಿಸ್ಥಿತಿ, ಮಾಮೂಲಿ ವ್ಯವಸಾಯ, ಹಸು ಕರು ಕಟ್ಟಿದ್ದು ಮಾಡ್ಕೊಂಡು ಹೋಯ್ತಾ ಇದ್ದ ಮನೇಲಿ. ತುಂಬಾ ಇದ್ವು ಹಸು ಕರುಗಳು? ಇದ್ದ ಸರ್ ಅವಾಗ್ಲೂ. ಎಷ್ಟು ಇದ್ದು? ಕುರಿಗಳಿರವು. ಹೌದಾ? ಮೇವು ತಂದು ಕೊಡೋರು, ನಾವು ಮನೇಲಿ ಮಾಡ್ಕೊಂಡು ಹೋಯ್ತಾ ಇದ್ದೆ. ಹೌದಾ? ಮನೆಯಲ್ಲ ಹಸು ಕುರಿ ಕೋಳಿ ಕೋಳಿ ಎಲ್ಲ ಸಾಕೊಂಡು? ಎಲ್ಲ ಸಾಕೊಂಡು ನೋಡ್ಕೊಂಡು. ಗಂಡಂಗೆ ಏನು ಊಟ ತಗೊಂಡು ಹೋಗ್ತಿತ್ತಿಲ್ವೇ ಹೊಲಕ್ಕೆ? ತಗೊಂಡು ಹೋಯ್ತಿದ್ದ ಸ. ಹೌದಾ? ಆಗ ತಗೊಂಡು ಹೋಯ್ತಿದ್ದ, ಈಗ ನಮ್ಮ ಮಗ ಎದ್ಮೇಲೆ ಹೋಗೋದ್ ಬಿಟ್ಬಿಟ. ಓ, ನಿಮ್ಗೆ ಎಷ್ಟು ಜನ ಮಕ್ಕಳು? ನಮ್ಗಿಬ್ರು ಹೆಣ್ಮಕ್ಳು, ಒಬ್ಬ ಮಗ. ಹೌದಾ? ಹೇಗನ್ಸುತ್ತೆ ವ್ಯವಸಾಯ? ವ್ಯವಸಾಯ ಏನು ಸರ್ ಮಾಡಿದ್ರೆ ಪರವಾಗಿಲ್ಲ, ಗೆಯ್ಯೋರು ಇಲ್ದವ್ರೆ ಏನು ಗಿಟಲ್ಲ. ನಮ್ಮ ಮಗನೂ ವ್ಯವಸಾಯನೇ. ಅಲ್ಲ, ಆಯ್ತು, ವ್ಯವಸಾಯ ಮಾಡ್ಬೇಕು ಅಂತಿರೋ ಬೇಡ ಅಂತೀರೋ? ಮಾಡ್ಬೇಕು, ಇನ್ ವ್ಯವಸಾಯ ಇದ್ದಾರೆ ಆದ್ಮೇಲೆ ಮಾಡಬೇಕು. ಇಲ್ಲ ಅಂದಿದ್ರೆ? ಇಲ್ಲ ಅಂದ್ರೆ ಎಲ್ಲಾಯ್ತದೆ ಗದ್ದೆ ಮಾಡಬೇಕು. ಅಲ್ಲ, ನಿಮ್ಗೇನು ಹಳ್ಳಿಲಿ ಇರಕ್ಕೆ ವ್ಯವಸಾಯ ಮಾಡ್ತಿರೋದಕ್ಕೆ ಬೇಜಾರೇನಿಲ್ಲ? ಬೇಜಾರೇನಿಲ್ಲ ಸರ್. ಖುಷಿಯಾಗಿದ್ದೀರಿ? ಸಿನಿಮಾ ಗಿನಿಮಾ ಕರ್ಕೊಂಡು ಹೋಗ್ತಾರಾ? ಅವಾಗ ಹೋಗ್ತಿದ್ದೋ ಮಕ್ಳು ಚಿಕ್ಕವಾಗಿದ್ದಾಗ. ಹೌದಾ? ಈಗ ದೊಡ್ಡವರಾದ್ಮೇಲೆ ಅವೆಲ್ಲ ಏನು. ನೀವು ನಿಮ್ಮ ಯಜಮಾನ್ರು ಯಾವ ಸಿನಿಮಾ ನೋಡಿದ್ರಿ ಮೊದಲನೇ ಸಾರಿ? ನಾವು ನಮ್ಮ ಯಜಮಾನ್ರು ನೋಡಿದ್ವಿ ಸರ್ ಸುಮಾರು. ಅಲ್ಲ, ಮೊದಲು ತೋರಿಸಿದ್ ಯಾವ ಸಿನಿಮಾ? ಅವರು ಮೊದಲು ತೋರಿಸಿದ್ದು ಅಂದ್ರೆ ರಾಜ್ಕುಮಾರ್, ಭಕ್ತಶ್ರೀ ಆಳ, ಬಬ್ರು ವಾಹನ. ಓಹೋ, ಜೊತೆನಲ್ಲಿ ನೋಡ್ತಾ ಇದ್ರಿ? ಜೊತೆನಲ್ಲಿ ನೋಡ್ತಿ. ಟೆಂಟ ಅಥವಾ? ಇಲ್ಲಿ ಕರ್ಕ ಹೋಗೋರು ಮೈಸೂರಿಗೆ ಕರ್ಕೊಂಡು ಹೋಗೋರು. ಹೌದೇ? ಮೈಸೂರು ಮಸಾಲ ದೋಸೆ ಕೊಡಿಸಿ ಕೊಡ್ಸೋರು ಕೊಡ್ಸೋರು ಸಿನಿಮಾ ತೋರಿಸಿ ತೋರಿಸಿ ಕರ್ಕೊಂಡು ಹೋಗೋರು ವಾಪಸ್ಸು. ಖುಷಿಯಾಗಿದ್ರಿ? ಖುಷಿಯಾಗಿದ್ದ. ಪರವಾಗಿಲ್ವಾ? ಆದಾಯ ಎಲ್ಲ ಚೆನ್ನಾಗಿ ಬರ್ತಿತ್ತ ವ್ಯವಸಾಯದಲ್ಲಿ? ಬರ್ತಿತ್ತು ಸರ್, ಬರ್ತಿತ್ತು. ದುಡ್ಡು ಕಾಸೆಲ್ಲ ಅವರೇ ಮಾಡಿಕೊಳ್ಳೋರು? ನಿಮಗೆ ಕೊಡೋರು? ಅವರೇ ಮಾಡಿಕೊಳ್ಳೋರು ಸರ್, ಅವೆಲ್ಲ ಏನಿಲ್ಲ. ಹೌದಾ? ಹೇಳಿ ರಮೇಶ್ ಅವರೇ ನಿಮ್ಮ ಬಗ್ಗೆ. ನಿಮ್ಮ ವಿದ್ಯಾಭ್ಯಾಸ ಏನು? ನಾವು ಶ್ರೀರಂಗಪಟ್ಟಣ ತಾಲೂಕು ಪಾಲಳ್ಳಿಯ ರೇಡಿಯೋ ರಮೇಶ್ ಅಂತ. ನಾನು 73ರಲ್ಲಿ SSLC ಫೇಲ್ ಆಯಿತು. ಕಾನೂನು ಬತ್ರು ಉಳೋರ್ಗೆ ಭೂಮಿ ಅಂತ. ಆಗ ನಮ್ಮ ಅಜ್ಜಿ ನಮ್ಮನ್ನ ಸಾಕೊಂಡಿದ್ದ ಅಜ್ಜಿ ವ್ಯವಸಾಯನೇ ಮಾಡ್ಕೊಂಡು ಹೋಗಪ್ಪ ಅಂದ್ರು. ನಾನು ಹಂಗೋ ಇಂಟ್ರ ಕಟ್ಟಬೇಕು ಅಂತ ಮಾಡಿದೆ. ಕಳಿಸ್ತಿಲ್ಲ, ನಮ್ಮ ಸಾಕೊಂಡಿದ್ದಾರೆ ಅಜ್ಜಿ. ವ್ಯವಸಾಯ ನೋಡ್ಕೊಂಡು ಹೋಗಪ್ಪ, ನಿಮ್ಮ 4-5 ಎಕರೆ ಜಮೀನು ಐತೆ, ಸುಖವಾಗಿರ್ಬೋದು ಅಂದರು. ಅದೇ ಸಾಕೊಂಡಿರೋ ಅಜ್ಜಿ ಅಂದ್ರೇನು? ನಮ್ಮ ತಾಯಿನ ದತ್ತು ತಗೊಂಡಿದ್ರು. ನಮ್ಮ ಸ್ವಂತ ಊರು ಪಂಪಿನ ಹೊಸಹಳ್ಳಿ. ಅದೆಲ್ಲಿ ಬರುತ್ತೆ? ನಮ್ಮ ಪಾಲಳ್ಳಿಯಿಂದ 2 ಕಿಲೋಮೀಟರ್ ಸರ್. ಪಂಪ್ ಹೌಸಿಂದ 1 ಕಿಲೋಮೀಟರು, ಪಾಲಳ್ಳಿಯಿಂದ 2 ಕಿಲೋಮೀಟರು. ನಮ್ಮ ತಂದೆ ತಾಯಿ ನಮ್ಮ ಅಣ್ಣ ತಮ್ಮದಿರಲ್ಲ ಪಂಪಿನ ಹೊಸಹಳ್ಳಿಲೇ ಅವರೇ. ಸರಿ. ನನ್ನ ನಮ್ಮ ತಾಯಿನ ಅವರು ಸಾಕೋದ್ ಮಗಳೇ, ನಮ್ಮ ತಾಯಿನೂ ಪಕ್ಕದ ಮನೆಯವ್ರನ್ನ ಸಾಕೊಂಡಿದ್ರು. ಇನ್ನು ಆಸ್ತಿ ಹೋಯ್ತದಲ್ಲ ಅಂದ್ಬಿಟ್ಟು ನನ್ನ ವಿಲ್ ಮುಖಾಂತರ ನನ್ನ ಮಡಿಕೊಂಡು ಆಸ್ತಿ ಎಲ್ಲ ನನಗೆ 85 ವಿಲ್ ಮಾಡಿದ್ರು. ನಿಮಗೆ? ನನಗೆ. ನನಗೆ ಇನ್ನು ಹೆಣ್ ಕೊಡೋದಿಲ್ವಲ್ಲ ಆಸ್ತಿ ಇಲ್ಲ ಅಂತ. ಹಾಗೆಲ್ಲ ರಿಜಿಸ್ಟರ್ ಮಾಡಿ ನನಗೆ 80ನೇ ಇಸ್ವಿಲ ಕೊನೆಯ ಎಂಡಲ್ಲಿ 7ನೇ ತಾರೀಕು 80ನೇ ಇಸ್ವಿ ನಂದು ಮದುವೆ ಆಯಿತು. ಓಹೋ, ಹೌದೇ? ಹೌದು ಸರ್. ಆಗ ನನಗೆ 23 ವರ್ಷ, ಅವಳಿಗೆ 17 ವರ್ಷ. ಓ ಸರಿ. ಆಮೇಲೆ ಹೇಳಿ. ಓದ್ತಾ ಇದ್ವಿ ಒಂದೇ ಊರಲ್ಲಿ ಹೆಣ್ಣು ನೋಡಿದ್ವಿ ನಾವು. ಆ ಕಡೆ ಈ ಕಡೆ ನೋಡಿದ್ವಿ, ಯಾರೋ ಮಧ್ಯದವರು ಇಲ್ಲ, ಇಲ್ಲೇ ಒಂದು ಹುಡುಗಿ ಐತೆ ನೋಡ್ಕೊಂಡು ನೋಡಿ ಅಂದರು. ನೀವೇನು ಮುಂಚೆ ನೋಡಿರ್ಲಿಲ್ವಾ ಶಾಂತಮ್ಮನವ್ರನ್ನ? ಅಂಗಡಿ ಮಡಗಿದ್ರು ಅವ್ರ ಅಣ್ಣ, ಅಂಗಡಿಲಿ ಹೊಸಸಿ ಹೊತ್ತು ಕುಂತ್ಕೊಳ್ಳೋರು. ಸಾಮಾನ್ ಗಿಮಾನ್ ತರಿಕ್ ಹೋಗ್ಬೇ ಅಷ್ಟೇ, ಅದು ಅಷ್ಟು ಇದಿಲ್ಲ ಆ ಕಾಲದಲ್ಲಿ. ಹೌದಾ? ಅಲ್ಲ ಸರಿ, ಸಾಮಾನ್ ತರಕ್ ಹೋದಾಗ ಇಲ್ಲ ಸರ್, ಇನ್ನು ಚಿಕ್ಕ ಹುಡುಗಿ, ಇನ್ನೂ ನೀರು ಹಾಕೊಂಡಿರ್ಲಿಲ್ಲ ಅವಾಗ. ಅಣ್ಣ ಊಟಿಗೀಟಿಗೆ ಹೋದಾಗ ಮೈನ್ ರೋಡಲ್ಲಿ BC ರೋಡ್ ಅಂತ ಐತೆ, ಅಲ್ಲಿರೋರು. ಆಯ್ತು ಬಿಡಿ, ಒಂದು ಮಠ ನೋಡ್ಕೊಂಡಿದ್ರಿ ಮುಂಚೆ? ಹೌದು ಹೌದು, ಬತ್ತ ನೋಡಿದ ಸರ್ ಅಷ್ಟೇ. ಆಯ್ತು ಆಯ್ತು. ಈಗ ಸಂಬಂಧ ಏನಲ್ಲ. ಆಯ್ತು, ನಿಮ್ಮ ಜಮೀನು ಏನು ನಿಮಗೆ ಮಾಡಿಕೊಟ್ರಲ್ಲ, ಹೇಗಿತ್ತು ಜಮೀನು ಅದು? ಅವಾಗೆಲ್ಲ ಏನು ಒಂದು ಮರ ಇಲ್ಲ ಸರ್, ಬಳ್ಳಾರಿ ಕಂಡಂಗೆ ಕಾಣೋದು ನನ್ನ ಜಮೀನು. ಅಯ್ಯೋ, ಒಂದು ಮರನೂ ಇಲ್ಲ. ನಮ್ಮ ಸಾಕೊಂಡಿದ್ರೆ ಜಮೀನು ಕೊಟ್ಟರು ಅಷ್ಟೇ. ನಾನಿವತ್ತು ಕಾರ್ಡ್ ಮಾಡಾಕ್ಬಿಟ್ಟಿದ್ದೀನಿ ನನ್ನ ಜಮೀನೆಲ್ಲ. ಏನು ಜಮೀನು, ಎಷ್ಟು ಕೊಟ್ಟರು? 4 ಎಕರೆ ಜಮೀನು ಕೊಟ್ಟರು, ನೀರಾವರಿ ಜಮೀನು. ನೀರಾವರಿ ಜಮೀನು? ಹೌದು ಸರ್, ನೀರಾವರಿ ಜಮೀನು, ಒಳ್ಳೆ ಜಮೀನು. ನೀವೇನಾದ್ರು ರೂಢಿಸಿದ್ರ ಜಮೀನು? ನಾನೇನು ಊಡ್ಸಿಲ್ಲ ಸರ್. ಅಂದ್ರೆ ನೀವೇನು ಮತ್ತೆ? ಇಲ್ಲ ಇಲ್ಲ, ತಗೊಳ್ಳಿಲ್ಲ ಸರ್. ಕಾರ್ಯದ ಮೇಲೆ ಕಾರ್ಯ ಬಿದ್ದು ಹೆಣ್ಮಕ್ಳು ಮದುವೆ ಮಾಡಿದ್ವಿ. ಸರಿ, ಸದ್ಯ ಇವತ್ತು ತಗೊಳ್ಳೋದು ಬೇಡಿ, ಇರೋ ಜಮೀನು ಉಳಿಸ್ಕೊಂಡ್ರು ಸಾಕು ಸರ್ ಎಲ್ಲ ರೈತರುಗಳುವೆ. ಆಗ್ಲಿ ರಮೇಶ್, ಈಗ ನಿಮ್ಮ ಜಮೀನ ಕಾರ್ಡ್ ಮಾಡದೆ ಅಂದ್ರಿ? ಹೌದು ಸರ್. ಯಾವ ತರ ಅಭಿವೃದ್ಧಿ ಮಾಡಿದ್ರಿ ಹೇಳಿ? ನಾನು ಕೃಷಿ ಇಲಾಖೆ ಆಗಲಿ ಅರಣ್ಯ ಇಲಾಖೆ ಆಗಲಿ ಎಲ್ಲ ಇಲಾಖೆಗೂ ಹೋಯ್ತೀನಿ. ನಾನು 73ರ ಸ್ಕೂಲ್ ಬಿಟ್ಟಾಗ ಒಂದು ರೇಡಿಯೋ ಕೇಳ್ತಾ ಆರಂಭ ಮಾಡಿದೆ, ವ್ಯವಸಾಯ ಶುರು ಮಾಡಿದೆ. ನಿರ್ಮಲಾ ದೇವಿಯವರು ಇದ್ರು, ಪತ್ರ ಬರಿತಿದ್ವಿ ಅವತ್ತು 4 ಕಾಣಿ ಪತ್ರದಲ್ಲಿ. ರೇಡಿಯೋ ಕೇಳೋದು, ಅನಿಸಿಕೆ ಬರೆಯೋದು, ನಮ್ಮ ನಿಮ್ಮ ಮಾತು ಅಂತ. ನನಗೆ ಆಕಾಶವಾಣಿ ರೋಡಲ್ಲಿ ಹೋಗೋಕೆ ನೋಡಿದ್ದೆ ಹೊರತು ಒಳಗಡೆ ಬಂದಿರಲಿಲ್ಲ. ನಿರ್ಮಲಾ ದೇವಿಯವರು ಉತ್ತಮ ಸೋತರು ಪಾಲಳ್ಳಿ ರಮೇಶ್ ಅಂತ ಒಂದು ಪತ್ರ ಕಳಿಸಿದ್ರು. ನನ್ನ ಇಲ್ಲಿ ಆಕಾಶವಾಣಿ ಕರೆದು ಸನ್ಮಾನ ಮಾಡಿದ್ರು. ಒಂದು ಅಜಂತ ಗಡಿಯಾರ, ಒಂದು ಪೆನ್ನು. ಇವತ್ತು ಅದನ್ನು ಕೊಟ್ಕೊಂಡು ಜವಾಬ್ದಾರಿ ಜಾಸ್ತಿ ಆಯ್ತು ಅವಾಗ ನನಗೆ. ಇಷ್ಟಕ್ಕೇ ನನ್ನ 4 ಕಾಣಿ ಪತ್ರನೇ ಇಷ್ಟು ಮಾಡ್ತಲ್ಲ, ಇನ್ನೂ ಜವಾಬ್ದಾರಿ ಜಾಸ್ತಿ ಆಗಿ ನಮ್ಮ ಸ್ನೇಹಿತರನ್ನೆಲ್ಲ ರೇಡಿಯೋ ಕೇಳಿ, ನಾನು ಕೇಳಿ, ಬೇಕಾದ್ರೆ ನಮ್ಮ ಸುತ್ತಮುತ್ತವ್ರನ್ನೆಲ್ಲ ಫೋನ್ ಮಾಡು ಅಂತ ಕೇಳಿ ಬಂದಾಗ ನಾನು ರೇಡಿಯೋ ಜೋಬಲ್ಲಿ ಆಡ್ತಾನೆ ಇರ್ತದೆ ಸರ್ ನನ್ನ ಜೋಬಲ್ಲಿ. ಅಲ್ಲ ಸರಿ, ನೀವು ರೇಡಿಯೋ ಕೇಳಿದ್ರಿ ಸಂತೋಷ, ವ್ಯವಸಾಯಕ್ಕೇನು ಅನುಕೂಲ ಮಾಡ್ಕೊಂಡು? ನೀವು ಇಲಾಖೆಲಿ ಹೇಳದ್ದೆಲ್ಲ ಎಲ್ಲೆಲ್ಲಿ ಸೊಸಿಗಳು ಸಿಗ್ತವೆ, ನಮಗೆ ಟ್ರೈನಿಂಗ್ ಎಲ್ಲಿ ಕೊಡ್ತಾರೆ, GKVK ಇಲಾಖೆಗೆ ಹೋಯ್ತೀವಿ, ನಾಗನಹಳ್ಳಿ ಫಾರಮ್ಗೆ ಹೋಯ್ತೀವಿ, ಮಂಡ್ಯ VC ಫಾರಮ್ಮು, ಮದ್ದೂರು ಫಾರಮ್ಮು, ಯಾವ ಫಾರಮ್ಗೆ ಹೋಗಿ GKVK ಹೋದ್ರು ಪಾಲಳ್ಳಿ ರಮೇಶ್ ಅಂದರೆ ಗುರುತಿಸ್ತಾರೆ ಸರ್ ನಮ್ಮನ್ನ. ರೇಡಿಯೋವಿಂದನೇ ಇಷ್ಟೆಲ್ಲ ಇಷ್ಟು ಜನ ಎಲ್ಲ ಗೊತ್ತಾದಂತ. ಆಯ್ತಪ್ಪ, ನಿಮ್ಮ ಜಮೀನಲ್ಲಿ ಏನು ಅಭಿವೃದ್ಧಿ ಮಾಡಿದ್ರಿ? ಎಲ್ಲ ಸಸಿಗಳಿವೆ, ಏನಿಲ್ಲ ಅನ್ನಂಗಿಲ್ಲ. ಏನಿದೆ ಹೇಳಿ? ಸಾಗುವಾನಿ ಐತೆ, ಸಿಲ್ವರ್ ಐತೆ, ಹಣ್ಣಿನ ಗಿಡಗಳಿವೆ. ಏನೇನು ಹಾಕಿದ್ರಿ? ಎನಿ ಒನ್ ಐತೆ ಸರ್ ಹಣ್ಣಿನ ಗಿಡ. ಹೇಳಿ ಹೆಸರು. ಹಲಸು, ಮಾವು, ಚಕೋತ, ಸೀಬೆ, ಕಿತ್ತಲೆ ಗಿಡ ಇತ್ತು, ಈಗ ಕುಟ್ಟೆ ಬಂದ್ಬಿಟ್ಟು ಸತ್ತೋಯ್ತು. ಸರಿ. ಸುಮಾರು ಗಿಡಗಳು, ಹೂವಿನ ಗಿಡಗಳೆಲ್ಲ ಐತೆ. ಏನೇನು ಹಾಕಿದ್ರಿ? ದಾಸವಾಳ, ಕಾಕಡ, ಚೆಣ್ಮಲ್ಗೆ. ದಿನನಿತ್ಯ ದೇವ್ರ ಪೂಜೆಗೆ ಮೊದಲೇ ಒಂದು ಗಾದೆ ಐತೆ ನೋಡಿ, ಹೂವ ತರುವ ಮನೆಗೆ ಹುಲ್ಲ ತರುವನು ಸಿವನು ಅಂತ. ನಾನು ಜಮೀನ್ ಹತ್ರ ಹೋದ್ರೆ ಸಾಯಂಕಾಲ ಟೈಮು ಮಗ್ಗನೆ ಕುಯ್ಕೊಂಬಿಡ್ತೀನಿ. ಸರಿ. ಹೆಚ್ಚಿಗೆ ಆದರೆ ದೇವಸ್ಥಾನಗಳಿಗೆ ಕೊಡ್ತೀನಿ, ಇಲ್ಲದ್ರೆ ಮನೆಗೆ ಮಡಗಿದ್ರೆ ಅಕ್ಕಪಕ್ಕದವ್ರು ಇಸ್ಕೋತಾರೆ, ಇಲ್ಲದ್ರೆ ನಾವು ದೇವ್ರಿಗೆ ಫ್ರೀ ಮುಡಿಸ್ಬೋದಲ್ರ. ಅದು ಕರೆಕ್ಟ್. ಹೌದು. ಶಾಂತಮ್ಮನವ್ರಿಗೆ ಹೂವು ಇಷ್ಟವನ್ನ? ಇಷ್ಟವಾ ತಾಯಿ? ಇಷ್ಟ ಸರ್. ದಿವಸ ಅವ್ರ ಯಜಮಾನರು ತಂದ್ಕೊಟ್ರೆ ಕಟ್ಟು ಮುಡ್ಕೋತೀರೋ? ಕಟ್ಟು ಮುಡ್ಕೊಳ್ಳೋವೋ, ದೇವ್ರಿಗೆ ಮುಡಿಸವೋ, ಬೇರೆಯವ್ರಿಗೂ ಕೊಡೋವು ಹೆಚ್ಚು. ಆಯ್ತಾಯ್ತು. ಹೇಳಿ ರಮೇಶ್, ಈಗ ನಿಮ್ಮ ಜಮೀನಿನಲ್ಲಿ ಮೊದಲಿಗೆ ನೀವು ಯಾವ ಬೆಳೆನ ಬೆಳೆಯೋದಕ್ಕೆ ಶುರು ಮಾಡಿದ್ದು? ನಾನು ನಮ್ಮ ಅಜ್ಜಿ ಕಾಲದಲ್ಲಿ ಕಬ್ಬು ಅನ್ನೋದೇ ಗೊತ್ತಿಲ್ಲ ಸರ್ ನಮಗೆ. ನಾನು ಒಂದೇ ಊರಿನಲ್ಲಿ ಮದುವೆ ಆದಮೇಲೆ ನಮ್ಮ ಬಾಮೆಕ್ಳೆಲ್ಲ ಸಪೋರ್ಟ್ ಮಾಡಿ ಕಬ್ಬು ಅಂತ ನನ್ನ ಜಮೀನಿಗೆ ಹಾಕಿದ್ದೆ 81-82ರಲ್ಲಿ. ಕಬ್ಬನ ಕಬ್ಬು ಕಬ್ಬು ಯಾವ ಕಬ್ಬು ಬೆಳೆದ್ರೆ ಅವಾಗ ವಿಷಿ ಫಾರಂ ಅಲ್ಲಿ ನಾಟಿ ತಳಿ ಕೊಟ್ಟಿದ್ರೆ ಸರ್ ಸಿಓ 400 ಏನೋ ಹಳೆ ತಳಿ ಅವಾಗ 401 ಅವಾಗ ಹೆಂಗ್ ಬೆಳೆದ್ರೆ ಹೇಳಿ ನಿಮ್ಮ ಮೊದಲ ಅನುಭವ ಹೇಗಿತ್ತು? ನನ್ನ ಅನುಭವ ಏನಿಲ್ಲ, ನಮ್ಮ ಬಾಮೆಕ್ಳುಗಳೇ ಬಂದ್ ಮಾಡೋರು, ನಮ್ಗೆ ಆರಂಭನೇ ಗೊತ್ತಿಲ್ವಲ್ಲ ಕಬ್ಬಂದು, ಬರೀ ಭತ್ತ ರಾಗಿ ಭತ್ತ ರಾಗಿ. ತೋಟನೂ ಸುಧಾ ನಾನು ಎದ್ದ ಮೇಲೆ ಮಾಡಿದ್ದು. ಆಯ್ತು, ಹೆಂಗ್ ಬೆಳೆದ್ರೆ ಹೇಳಿ ಕಬ್ಬನ. ಅದನ್ನೇ ಉಳುಮೆ ಮಾಡಿ ಅಚ್ಚುಕಟ್ಟು ಮಾಡಿ 3 ಸಾಲ ಅವಾಗೆಲ್ಲ 3 ಸಾಲ ಹೊಡೆದು ಎಕರೆಗೆ 12,000 ಬಿತ್ತನೆ ಬೇಕಾಗಿತ್ತು ಅವತ್ತು. 12,000 ಮೂರು ಕಣ್ಣೊಂದು 12,000 ಬಿತ್ತನೆ ಸರ್ ಕಬ್ಬು ನೆಟ್ಟಿ 12-3 ತಿಂಗಳಿಗೆಲ್ಲ ಹಾಕ್ತಾಗ ಬರೋದು. ಅದರೊಳಗಡೆ ತರಕಾರಿ ಅಂತ ಹಾಕೊಳ್ಳವು, ಮಧ್ಯ ಸೆಂಡ್ಮಲ್ಗೆ ಟಮೋಟ ಬೆಂಡೆ ಬೀನ್ಸು ಎಲ್ಲ ಬೆಳೆದು ಬೆಂಗಳೂರು ಗಂಟನ ಹೊಡೆದಿದ್ದೀನಿ ಸರ್. 2 ಎಕರೆ ತರಕಾರಿ ಹಾಕ್ತಿದ್ದೆ ಅವಾಗ. ಆಯ್ತು, ಆಮೇಲೆ ಆಮೇಲೆ ಈಗ ಆಧುನೀಕರಣ ವಿಷಯ ಪರಮ ಅಲ್ಲಿ ಇಲ್ಲಿ ನೋಡಿ. ಅಲ್ಲಣ್ಣ, ಮೊದಲನೇದು ಕಬ್ಬೆ ಇನ್ನೂ ನಾಟಿ ಮಾಡಿದ್ರೆ ಅಷ್ಟೇ, ಕಟಾವು ಮಾಡಿಲ್ಲ, ಮೇಲೇನು ಗೊಬ್ಬರ ಹಾಕಿದ್ರಿ, ಎಷ್ಟು ಟನ್ ಇಳುವರಿ ಬಂತು? ಅವಾಗೆಲ್ಲ ದನಗಳಿದ್ವಲ್ಲ ಸರ್ ನಮ್ಮ ತವ, ನನ್ನ ಕಾಲದಿಂದನೂ ಅವಾಗ ನಾಟಿ ದನಗಳು ಜಾಸ್ತಿ, ಸೀಮೆ ಹಸುಗಳು ಇರಲಿಲ್ಲ. ನಮ್ಮ 81-82 ಸೀಮೆ ಹಸು ಕಮ್ಮಿ, ಉಳಿಕೂ ನಾಟಿ ಹಸ್ಕೊಳ್ಳೇನೆ, ಕರಿಯಕ್ಕೂ ನಾಟಿ ಹಸ್ಕೊಳ್ಳೇನೆ. ಎರಡೆರಡು ಜೊತೆ ಮಡಗ್ಬೇ, 3 ಜೊತೆ 2 ಜೊತೆನ. ಆಗ ಗೊಬ್ಬರ ಎಲ್ಲ ತಗೊಂಡೋಗಿ ಹಾಕ್ಬಿಟ್ಟು ಉಳುಮೆ ಮಾಡಿ ಅಚ್ಚುಕಟ್ಟಾಗಿ ಕ್ಲೀನಾಗಿ ಪಟ ಹೊಡೆದು 10,000-12,000 ಬಿತ್ತೆ ನೆಟ್ಟಿ. ಒಂದು 15-20 ದಿನಕ್ಕೆ ಕೆರಕ್ತೆ ಅಂತ ಮಾಡಿಸ್ತಿದ್ವಿ. ಕೆರಕ್ತೆ ಮಾಡಿದ್ಮೇಲೆ ಏನು ತರಕಾರಿ ನೆಡಲಿಲ್ಲ ಅಂದರೆ ಪಟಿನ ಮೇಲೆ ಬೀನ್ಸ್ ನೆಡವು, ಎಕರೆಗೆ ಒಂದು 8 10 ಕೆಜಿ ಬೀನ್ಸ್ ಬೀಜ ನೆಡವು. ತಿರ್ಗಾ ಇನ್ನೊಂದು 15-20 ದಿನ ಆಯ್ತಲೆ ಇನ್ನೊಂದು ಅಕ್ಕೆ ಕೊಟ್ಟಿದ್ರೆ ಕಬ್ಬಿಗೂ ಗೊಬ್ಬರ ಆಯಿತು, ಬೀನ್ಸ್ಗೂ ಆಗ್ತು. ಸರಿ, ಸುಮಾರು ತರಕಾರಿ ಕುಯ್ಯೋ, ಒಂದು 4-5 ಕುಯ್ಯೋ ಬೀನ್ಸು. ಅದೇ ಗಿಡನ ಕಬ್ಬನ ಮಗ್ಳಲ್ಲಿ ಕಿತ್ತು ಮಲ್ಚಿಂಗ್ ಮಾಡಿ ಅಕ್ಕೆ ಕಟ್ಬಿಡ್ತಿದ್ದೆ ಸರ್. ಅವಾಗ ಭಾರಿ ಜ್ವರಕ್ಕೆ ಬರೋದು. ಅವಾಗ ಮೊದಲನೇ ಸರಿ ಎಷ್ಟು ಟನ್ ಬೆಳೆದ್ರೆ ಹೇಳಿ ಕಬ್ಬ? ಅವಾಗೆಲ್ಲ 35-40 ಟನ್ ಸರ್. ಹೌದಾ? ಅವಾಗ ನಮ್ಮ ಕಾಲದಲ್ಲಿ. ಈಗ ಕಬ್ಬು ಬೆಳೀತೀರಾ ಬೆಳೆಯುದಿಲ್ಲ? ಈಗಲೂ ಬೆಳೀತಿದ್ದೋ, ಈ ಸರಿ ಇಲ್ಲ. ಆಯ್ತು, ಈಗ ನೀವು ಹೋದ ವರ್ಷ ಬೆಳೆದಿದ್ರ? 2 ಬೆಳೆದಿದ್ದೀವಿ. ಎಷ್ಟು ಟನ್ ಬರುತ್ತೆ ಈಗ? 60-65 ಟನ್ ಸರ್. ಹೌದಾ? 90 ಬೆಳೆಯರು ಅವ್ರೆ, ನಮ್ಮ ನಾವು 60-65 ಟನ್ ಬೆಳೀತೀವಿ. ನೀವು ಮೊದಲನೇ ಸರಿ ಬೆಳೆದಿದ್ದಕ್ಕೆ 2 ಬೆಳಿತೀವಿ ಸರ್. 2 ಜಾಸ್ತಿ ಆಗಕ್ಕೆ ಏನ್ ಕಾರಣ? ಏನ್ ಕಾರಣ ಏನ್ರಿ? ಈಗೆಲ್ಲ ತಿಳುವಳಿಕೆ ಬಂತು ನಮ್ಗು. ಅದೇ ಸಾವಯವ ಏನ್ ತಿಳುವಳಿಕೆ ಹೇಳಿ? ಅದೇ ಆಕಾಶವಾಣಿಲಿ ಕೇಳ್ತೀವಲ್ಲ ಪ್ರತಿನಿತ್ಯ ಬೆಳಿಗ್ಗೆ ಆಕಾಶವಾಣಿ. ಅಲ್ಲ, ಕೇಳಿದ್ ಸರಿಯಪ್ಪ, ಏನು ಅಡಾಪ್ಟ್ ಮಾಡ್ಕೊಂಡಿದ್ದಕ್ಕೆ ನಿಮಗೆ ಹೆಚ್ಚು ಇಳುವರಿ ಬಂತು ಹೇಳಿ. ಪಟ 3 ಅಡಿ ಇದ್ದ 4 ಅಡಿ ಮಾಡಿದ್ವಿ, ಜಾಸ್ತಿ ಮಾಡಿದ್ವಿ. 12,000 ಇದ್ದ 6-7,000 ಸಾಲಕ್ಕೆ. ಈಗ ಸಾಲಕ್ಕೂ ಬಿತ್ತನೆ ಸರ್. ಒಂದ್ ಕಣ್ ಬಿತ್ತನೆ ಬೆಳೆಸ್ತೀರಾ? ಇಲ್ಲ ಇಲ್ಲ ಸರ್, 3 ಕಣ್ಣಿಂದನೆ. ಒಂದ್ ಕಣ್ಣಿಂದ ಜಿಂಗ್ ಜಾಗ್ ಪದ್ಧತಿಯಲ್ಲಿ ಒಂದ್ 10 ಗುಂಟೆ ನೆಟ್ಟಿದೆ. ಜಿಂಗ್ ಜಾಗ್ ಪದ್ಧತಿ ಅಂತ ಸರಿ, ನಾವು ದಾಪ್ಕ ಹಾಕ್ತಿವಿ ನೋಡಿ, ದಾಪಲ್ಲಿ ಒಂದೊಂದು ಇತ್ತಗೊಂದು ಅತ್ತಗೊಂದು ಅತ್ತ, ಅದು 3 ಕಣ್ಣಿಂದನೆ. ಸರಿ, ಅದು ಭಾರಿ ಚೆನ್ನಾಗಿ ಬಂದಿತ್ತು. ಆಯ್ತು, ಪ್ರಯೋಗಕ್ಕೋಸ್ಕರ ನೆಟ್ಟಿದೆ ಅದು. ಅಂದ್ರೆ ಬಿತ್ತನೆ ಬೀಜದ ಪ್ರಮಾಣ ಕಡಿಮೆ ಮಾಡಿದ್ವಿ. ಸಾಲ ನಂತರ ಜಾಸ್ತಿ 4 ಅಡಿ ಸಾಲ ಮಾಡಿದ್ವಿ. ಆಮೇಲೆ ಈಗೆಲ್ಲ 5-6 ಅಡಿ ಹೊಡಿತಾವ್ರೆ. ಸರಿ, ನಾವಿನ್ನೂ ಅಷ್ಟು ಮಾಡಿಲ್ಲ ಸರ್, 4 ಅಡಿಯಲ್ಲಿ ಕಬ್ಬು ಬೆಳೆದಿದ್ದೀವಿ. ಆಯ್ತು, ಇನ್ನೇನು ಮಾಡಿದ್ರಿ ಬದಲಾವಣೆ? ಅದನ್ನು ತರಕಾರಿ ಹಾಕಿದ್ವಿ, ಅದನ್ನು ಮಲ್ಚಿಂಗ್ ಮಾಡಿದ್ವಿ, ಅದನ್ನು ಜಮೀನಿಗೆ ಸೇರಿಸ್ತೀವಿ. ಅಂದ್ರೆ ತರಗನ್ ಸುಡಲಿಲ್ಲ, ಮಲ್ಚ. ಹೌದು, ಮಾಡಿದ್ವಿ. ಈಗೆಲ್ಲ ಭತ್ತದ ಗದ್ದೆಗೆ ಏನ್ ಮಾಡ್ತೀನಿ, ನಮ್ಮ ಕಳಸರಿ 3-4 ಕೊಡಿಸ್ತೀನಿ, ಆಮೇಲೆ ಬತ್ತಕ್ಕೆ ಬರೋಣ. ಅಷ್ಟೇ, ಕಬ್ಬಲ್ಲಿ ಇನ್ನೇನು ಬದಲಾವಣೆ ಮಾಡಿಲ್ವಾ? ಗೊಬ್ಬರ ಏನಾದ್ರು ಜಾಸ್ತಿ ಹಾಕಕ್ ಶುರು? ಇಲ್ಲ ಸರ್, ರಾಸಾಯನಿಕ ಕಮ್ಮಿ, ದನಿನ ಗೊಬ್ಬರನೇ ಜಾಸ್ತಿ ಸರ್. ಜಾಸ್ತಿ ದನ 15-20 ದನ ಐತೆ ಈಗಲೂ ನಮ್ಮ ಹತ್ರ. ಹೌದೇ? ಹೌದು ಸರ್. ಈಗ ಮೇಡಮ್, ನೀವು ನೋಡ್ತೀರಾ, ನಿಮ್ಮ ಮನೆಯಲ್ಲಿ ಕಬ್ಬು ಬೆಳೀತಿದ್ರಲ್ಲ, ಅದನ್ನು ಚಿಕ್ಕಂದಿಂದ ನೋಡ್ತಾ ಇದ್ರಿ ಅಲ್ವಾ? ಯಾಕೆಂದ್ರೆ ನಿಮ್ಮ ಅಣ್ಣತಮ್ಮಂದ್ರೆ ಹೇಳ್ಕೊಟ್ಟಿದ್ದಂತಲ್ಲ ರಮೇಶ್ ಅಣ್ಣಂಗೆ ಕಬ್ಬು ಬೆಳೆಯೋದು. ಅವರೇ ಹೇಳ್ಕೊಟ್ಟಿದ್ದೆ ಅಲ್ವಾ, ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನೀವು ನಿಮ್ಮ ಕಬ್ಬಿನ ಗದ್ದೆಗೆ ಹೋಗಲ್ವಾ? ಹೋಗ್ತಿದ್ದ ಸರ್. ಹೋಗ್ತೀರಾ? ನೀವೇನ್ ಗಮನಿಸಿದ್ರಿ? ನಾವು ಅಂದ್ರೆ ಏನಿಲ್ಲ, ಊಟ ತಗೊಂಡೋಗವು, ಕಳೆ ಕೀಳ್ತಾ ಇದ್ರೆ ಒಂದ್ ಸ್ವಲ್ಪ ಕಳೆ ಕೀಳವು ನಾವು ಜೊತೆಲಿ. ಅವಾಗ ಆಮೇಕೆ ಆಗ್ಲಿಲ್ಲ ಮನೇಲಿ ಹುಡುಗರು. ಆಯ್ತು ತಾಯಿ, ಕಳೆ ಕೀಳೋ ಸಂದರ್ಭ, ಊಟ ತಗೊಂಡೋದ ಸಂದರ್ಭ ಬೆಳೆ ನೋಡ್ತಿರ್ಲಿಲ್ವೆ? ನೋಡ್ತಿದ್ದ. ನಿಮ್ ಯಜಮಾನ್ರು ಬೆಳೆ ಕಪ್ ಚೆನ್ನಾಗಿರ್ತಿತ್ತ? ಚೆನ್ನಾಗಿರೋದು. ಹೌದಾ? ಯಾವಾಗಲೂ ತೆವರಿ ಮೇಲೆ ಕಪ್ ತಿಂದಿಲ್ವ ಕೂತ್ಕೊಂಡು? ತಿಂದಿದೀವಿ ಸರ್. ಹೌದಾ? ಸಿಹಿಯಾಗಿರೋದ? ಸಿಹಿಯಾಗಿ. ಈಗ ಇಳುವರಿ ಚೆನ್ನಾಗಿ ಬರುತ್ತೆ, ಮಾರಾಟ ಎಲ್ಲ ಆದ್ಮೇಲೆ ನಿಮಗೂ ಖುಷಿ ಆಗುತ್ತೆ ಅಲ್ವಾ? ಕಬ್ಬು ಒಳಗಡೆ ತರಕಾರಿ ಎಲ್ಲ ಬೆಳೀತಿದ್ರಲ್ಲ? ಬೆಳೀತಿದ್ದ. ಏನೇನ್ ಬೆಳೀತಿದ್ರಿ ನೆನ್ಪಿಸ್ಕೊಂಡು ನೀವು ಹೇಳಿ. ಬೀನಿಸ್ ಹಾಕ್ತಿದ್ದ ಕಬ್ಬಳಿಕೆ, ಬೆಂಡೇನು ನೆಟ್ಟವ್ರೆ, ಅದನ್ನೆಲ್ಲ ಮನೆಗೂ ಬಳಸ್ತಿದ್ರ? ಮನೆಗೂ ಬಳಸ್ತಿದ್ದ ಸರ್. ಹೌದಾ? ಸೊಪ್ಪಿಗೆ ಏನಾದ್ರು ಬೆಳೆದಿರೋ ಉದಾಹರಣೆ ಇದೆಯಾ? ಸೊಪ್ಪೇನು ಇಲ್ಲ. ಸೊಪ್ಪು ಕಬ್ಬೊಳಗಡೆ? ಕಬ್ಬೊಳಗಡೆ ಬೆಳೆಯೋದು. ಏನ್ ಬೆಳೆಯೋದು? ಅದೇ ಕೀರೆ ಸೊಪ್ಪು, ಆ ದಂಟಿನ ಸೊಪ್ಪು, ಅವು ಇವು ಇದ್ದಾಗ ಹುಯ್ಕ ಬರವು. ಹೌದಾ? ಅಂದ್ರೆ ನೀವಾಗೇ ಬಿತ್ತನೆ ಮಾಡ್ತಿದ್ರ? ಇಲ್ಲ ಇಲ್ಲ ಇಲ್ಲ, ಅದಾಗದೇ ಹುಡ್ತದ್ದು. ಅದಾಗದೇ ಅಂದ್ರೆ ನೀವು ಬೆರಕೆ ಸೊಪ್ಪು ಅಂತ? ಬೆರಕೆ ಸೊಪ್ಪು ಅನ್ನೋದು ಅದಾಗದೇ ಉಡದು. ಅದಕ್ಕೆ ನೀವು ಹೋಗಿ ಸಾರ್ ಮಾಡ್ಬೇಕು ಅಂದಾಗ ಜಮೀನ್ಗೆ ಹೋಗಿ ಹೊಸ ಸೊಪ್ಪು ಕಿತ್ಕೊಂಡು ಬಂದು ಕಿತ್ಕೊ ಬರೋ. ಅತ್ತೆಯವ್ ಮಾಡೋದ್ರಲ್ಲಿ ಕಿತ್ಕ ಬರೋವು ಅಲ್ವಾ. ಈಗ ಮನೆಯಲ್ಲಿ ಈಗ ಎಷ್ಟಿದೆಯಮ್ಮ ರಾಸುಗಳು? ಈ ಅಂದ್ರೆ ನಮ್ಮ ಮಗ ಪಾರಂ ಹುಡ್ಗಿದ್ದಾರೆ, ಅಲ್ಲೂ ಒಂದು ಏಳೆಂಟು ರಾಸ್ ಅವೆ. ನಾವು ಮನೇಲಿ ಕುತ್ಕೊಂಡಿ ಸೊಸೆ ಅವರೆಲ್ಲ ಒಳಗೆ ಅಡುಗೆ ಅದು ನಾಷ್ಟ ಮಾಡ್ಕೋತಾರಲ್ಲ ಅಂದ್ಬಿಟ್ಟು ಮನೇಲಿ ಒಂದು ಎರಡು ಕರು ಎರಡು ಹಸು ನಾನು ನೋಡ್ಕೊತಾ ಇದ್ದೀನಿ. ಓ, ನಿಮ್ಮ ಡಿಪಾರ್ಟ್ಮೆಂಟ್? ಓ, ಪರವಾಗಿಲ್ಲ. ಯಾವ ಹಸು? ಇಲಾತಿ ಹಸುಗಳು. ಇಲಾತಿನೇ. ಕರು ಏನಕ್ಕೆ? ಕರು ಈಗ ಕರು ಆಗ್ತು, ಒಂದು ಹೆಣ್ಗರು. ಓ, ಅದೇ ಕರು. ಅದೇ. ಎಷ್ಟು ಹಾಲು ಕರಿತೀರಿ? ಈಗ ಒಂದು ಏಳು ಲೀಟ್ರ್ ಬೀಳ್ತೈತೆ ಒಂದು ಟೈಮ್ಗೆ. ಒಂದು ಸರಿಗೆ ದಿನಕ್ಕೆ 14? ನಿಮ್ದು ಶಾಂತಮ್ಮನವ್ರದ್ದು ಡೈರಿಗೆ ಹಾಕ್ತಿರೋ? ಡೈರಿಗೆ ಹಾಕ್ತೀವಿ. ಮನೆಗೆ ಕೊಡೋದಿಲ್ಲ? ಮನೆಗೆ ಒಂದೊಂದು ಲೀಟ್ರು, ಬೆಳಿಗ್ಗೆ ಒಂದು ಲೀಟ್ರು, ಸಾಯಂಕಾಲ ಒಂದು ಲೀಟ್ರು. ನಿಮ್ಮ ಮಗ ಬೇರೆ ದೊಡ್ಡ ಡೈರಿ ಮಡ್ಗವನಲ್ಲ? ಅವರು ಬೇರೆ. ನೀನೇ ಕೊಡಲ ಮಗ ಮನೆಗೆ? ನಾನು ಪೂರ್ತಿ ಮಾರ್ಕತೀನಿ ಅನ್ನೋದಿಲ್ವೇ? ಇಲ್ಲ ಇಲ್ಲ, ಏನಿಲ್ಲ ಸರ್. ಮನೆಗೆ ನಿಮ್ದೇ ಹಾಲು? ಮನೇಲಿ ನಮ್ದು. ಎಷ್ಟು ಮಡಿಕತ್ತೀರ? ಮನೆಗೆ ಬೆಳಿಗ್ಗೆ ಒಂದು ಲೀಟ್ರು, ಸಾಯಂಕಾಲ ಒಂದು ಲೀಟ್ರು. ಸಾಕೆ? ಸಾಕಾಯ್ತು ಸರ್. ಸಾಕಾಯ್ತು. ಸಾಕ? ಮನೆಯಲ್ಲಿ ಹಾಲು ಕುಡಿಯೋರು ಯಾರು ಇಲ್ವೇ? ನಾವು ಕುಡಿತಾರೆ ಮಕ್ಕಳು ಒಂದೊಂದು ಲೋಟ ಕಾಫಿ ಟೀ. ನೀವೇನು ಕೊಡ್ತೀರಿ? ನಾವು ಕಾಫಿ ಟೀ. ಅದೇ ಜಾಸ್ತಿ? ಅದೇ ಜಾಸ್ತಿ. ಎಷ್ಟು ಸಂಪಾದನೆ ಮಾಡ್ತೀರಿ ವಾರಕ್ಕೆ? ವಾರಕ್ಕೆ ಏನು ಸರ್, ಹಿಂಡಿದು ಅದು ಎಲ್ಲ ಕಳೆದ್ರೆ ಒಂದು 3,000 3 ಹಿಂಗೆ ಬರ್ತದೆ. ಫೀಡ್ಸ್ ತಗತ್ತೀವಿ, ಅಲ್ಲೇ ಇಟ್ಕೋತಾರೆ. ಅಲ್ಲೇ ಫೀಡ್ಸ್ ತಗತ್ತೀವಿ? ಅಲ್ಲೇ ತಗತ್ತೀವಿ. ಮತ್ತೆ ವಾರಕ್ಕೆ ಒಂದ್ಸಾರಿ ಇಟ್ಕೋತಾರೆ ಪೇಮೆಂಟಲ್ಲಿ. ಅದು ಸರಿ. ನಮ್ಮ ದುಡ್ಡೇ ಸಂಪಾದನೆ ಮಾಡ್ತೀರಿ? ದುಡ್ಡೇನು ಸರ್ ಬರ್ತದೆ, ಒಂದು 3,000 2 ಹಿಂಡಿಗಾಯ್ತದೆ, ಮನೆ ಸಂಸಾರಕ್ಕೆ ನಡ್ಕೊಂಡು ಹೋಯ್ತಾ ಇದೀವಿ. ಅದು ಸರಿ ಕಣವ. ಅಂದ್ರೆ ಹಿಂಡಿಗೆ ಹೋಗಿ ನಿಮ್ಗೆಷ್ಟು ಮಿಕ್ತದೆ ಅಂತ? ನಮಗೂ ಮಿಕ್ತದೆ ಸರ್. ಎಷ್ಟು? ಒಂದು ವಾರದ ಹಿಂಡಿಗೆ ಹೊಂಟೋದ್ರೆ ಒಂದು ವಾರದ ಮಿಕ್ಕತ್ತದೆ. ಹಂಗೆ ಓಲಿ ಒಂದು ತಿಂಗಳಿಗೆ ಒಂದು 6-7,000 ಏನಾದ್ರೂ ಸಿಗ್ತದ? ಸಿಗ್ತದೆ. ಸಿಗತ್ತೆ. ಏನು ಮಾಡ್ತೀರಿ ದುಡ್ಡು? ಏನು ಮನೇಲಿ ನಡೀತಾವಲ್ಲ ಅದು ಇದು ಅಂತ ಸೈನೇನಾರೇ ಇರ್ತಾವಲ್ಲ ಅವ್ಕೆ ಬಳಸ್ತೀವಿ. ನೀವೇನು ಸಂಘ ಹಿಂಗ ಮಾಡ್ಕೊಂಡು? ಸಂಘ ಹಿಂಗ ಮಾಡಿದೀವಿ ಸರ್, ಅದಕ್ಕೆ ಅವಕ್ಕೆಲ್ಲ ಕಟ್ಕೊಂಡು ಹೋಯ್ತಿ. ಹೌದಾ? ಯಜಮಾನ್ರಿಗೆ ಏನು ಹೇಳಿಲ್ಲ? ಹೇಳಿದೀವಿ ಅಂದರೆ ನಾವೇ ತಗೊಂಡಿದ್ವಿ, ನಾವೇ ಕಟ್ಟೋದು ಅಲ್ವೇ. ಯಾತಕ್ಕೆ ಸಾಲ ತಗೋತೀರಿ ಸಂಘದಲ್ಲಿ? ಯಾತಕ್ಕೆ ಅಂದರೆ ಮನೇಲಿ ಈಗ ಮದುವೆ ಮಾಡ್ದು, ಏನೋ ಒಂದು ಕರೆಯೋದು ಕಳ್ಸೋದು ಅವೆಲ್ಲ ಇರ್ತವೆಲ್ಲ ತಗೊಂಡು. ಎಲ್ಲದಕ್ಕೂ ಏನು ಯಜಮಾನ್ರನ್ನ ಕೇಳೋದು ಅಂತ? ಅಲ್ವಾ, ಯಜಮಾನ್ರ ಕೇಳ್ಕೊಡಲ್ವಲ್ಲ ಸರ್, ನಿಮಗೆ ಬಿಟ್ಟಿಲ್ವ, ನೀವು ಮಾಡ್ಕೊಳ್ಳಿ ಅಂತಾರೆ. ಹೌದಾ? ನೋಡಿದ್ರ ಸರಿ ಕಣವ. ಈಗ ಮೇವಿಗೆ ಏನು ಮಾಡ್ತೀರಿ? ಮೇವು ನಮ್ಮ ಮಗ ತತ್ತಾರೆ. ಹೌದಾ? ಯಜಮಾನ್ರು ಕೊಡೋದಿಲ್ವೇ? ಇಲ್ಲ ಇಲ್ಲ, ಅವ್ರೇನು ತರಲ್ಲ, ಅವರೇ ತತ್ತಾರೆ. ನಿಮ್ಮ ಮಗನೇ ತಂದು ಕೊಡ್ತಾರೆ? ಮಗನೇ ತತ್ತಾರೆ. ಹ್ಞೂ, ಸರಿ. ಹೇಳಿ ರಮೇಶ್ ಅಣ್ಣ, ಈಗ ನಿಮ್ಮ ಏನು ಕ್ರಾಸ್ ಬ್ರೀಡ್ ಹಸುಗಳನ್ನು ಸಾಕ್ತಿರಲ್ಲ? ಹೌದು ಸರ್. ಹೌದು ಸರ್. ಅದರ ಕರುಗಳನ್ನೇ ಓರಿ ಮಾಡಿಬಿಟ್ಟು ಜೊತೆ ಮಾಡಿ ಮಾರ್ತೀರಾ? ಆ ಅನುಭವ ಒಂದು ಸ್ವಲ್ಪ ಹೇಳಿ. ಶ್ರೀರಂಗಪಟ್ಟಣ ತಾಲೂಕು ಪಾಲಳ್ಳಿಲಿ ಓರ್ಗರುಗಳು ಸಾಕ್ತಾರೆ ನಾವೇ ಸರ್. ಬೇರೆಯವರು ಸಾಕಿದ್ರು, ನಿರಂತರವಾಗಿ ಸಾಕಲಿಲ್ಲ. ನನಗಿನ್ನ ಮುಂಚೆ ಸಾಕಿದ್ರು. ನಾನು ಈಗಲೂ ಸುದಾ ಒಂದು ಜೊತೆ ಇಲಾತಿ ಐತೆ, ಒಂದು ಜೊತೆ ಹಳ್ಳಿ ಕಾರ್ ತಳಿ ಮಡಗಿದ್ದೀನಿ. ಈಗಲೂ ಎರಡು ಜೊತೆ ಕಟ್ಟಾಕ್ಬಿಟ್ಟು ನಾನು ಇಲ್ಲಿಗೆ ರೆಕಾರ್ಡಿಗೆ ಬಂದಿದ್ದೀನಿ. ಸರಿ. ಎಲ್ಲಿ ಹೋದ್ರೂ ನಾವು ದನಗಳು ತಕ್ಕ ಹೋಗ್ಬೇಕು, ಜವಾಬ್ದಾರಿ ಬರ್ತದೆ ಅಂತ ನಾನು ಒಂದು ಜೊತೆ ಎರಡು ಜೊತೆ ಯಾವಾಗಲೂ ನಾನು ಮಡಗಿರ್ತೀನಿ ಸರ್. ಅಲ್ಲ, ಅದೇ ನಿಮ್ಮ ಸೀಮೆ ಹಸುಗಳಿಗೆ ಹುಟ್ಟಿರೋ ಗಂಡು ಕರುಗಳನ್ನ ಓರಿ ಮಾಡೋದು ಅದ್ರ ಬಗ್ಗೆ ಹೇಳಿ. ಆ ಒಂಟಿ ಇದ್ರೆ ಒಂಟಿ ಎಲ್ಲಾರ ಹುಡುಕಿ ಜೊತೆ ತತ್ತೀನಿ. ಅವ್ರ ಜೊತೆ ಕೊಡಿಕಿಲ್ಲ ಅಂದ್ರೆ ಅದು ಯಾವ ಊರಲ್ಲಾರ ಇರಲಿ, ಪಿರಿಯಾಪಟ್ಟಣ ಆಸ್ನ ಎಲ್ಲ ತಂದಿದ್ದೀನಿ. ನನ್ನ ಹತ್ರ ಎರಡು ಕರು ಇರ್ತವೆ, ಒಂದು ಕರಿ ಕರು ಬೇಕು. ಅವ್ರೇನು ಮಾಡ್ತಾರೆ, ಕೊಟ್ಟರೆ ಜೊತೆ ಕೊಡ್ತೀವಿ, ಒಂಟಿ ಕೊಡಿಕಿಲ್ಲ ಅಂತಾರೆ. ಆಗ ನಾವೇನು ಮಾಡ್ತೀವಿ, ಒಂದಕ್ಕೋಸ್ಕರ ಜೊತೆನೆ ಹಾಕೋಬರ್ತೀನಿ. ಒಂದು ಜೊತೆ ಕ್ಲಾಸ್ 1 ಮಾಡ್ತೀನಿ, ಇನ್ನೊಂದು ಜೊತೆ ಸೆಕೆಂಡ್ ಇರ್ತವಲ್ರ, ಅವು ಯಾರು ಕೇಳಿದ್ರೆ ಕೊಡ್ತೀವಿ, ಇಲ್ಲದವ್ರೆ ನಾವೇ ಉಳುಮೆ ಮಾಡ್ತಾ ಇರ್ತೀವಿ. ಅವ ಒಂದು ಜೊತೆ ಮಾತ್ರ ಅವಳಿ ಜವಳಿ ಕರ ಸೇರಿಸ್ದಂಗೆ ಒಂದು 50 ಜೊತೆನೇ ಆಗಿರ್ಬೋದು ಸರ್ ನನ್ನ ಜೊತೆ ಆಗಿವರೆಗೆ. ಈವರೆಗೆ ಅಂದರೆ ನೀವು ಸೀಮೆ ಹಸುಗಳು ಕೊಟ್ಟಿರೋ ಗಂಡು ಕರು ಮಾರಕ್ಕೆ ಹೋಗಲ್ಲ? ಇಲ್ಲ, ನಾವು ಮಾರೋದಿಲ್ಲ. ಇಲ್ಲ, ನಮ್ಮವೇನಾರ ಉಡ್ತೆ ಹೋದ್ರೂ ಬೇರೆಯವರು ನಮ್ಮ ಸ್ನೇಹಿತರುಗಳು ಕೊಟ್ಬಿಡ್ತೀನಿ ಅಂತಾರೆ. ಅವ್ರಿಗೆ ಅವತ್ತು 500,000 ಕೊಟ್ಬಿಟ್ಟು ಫ್ರೀ ಅಂತೂ ತರೀಕಿಲ್ಲ, ಯಾಕೆ ನಮ್ಮದು ಅಂತಾರೆ. 1,000 ರೂಪಾಯಿನೋ 500 ರೂಪಾಯಿನೋ ಕೊಟ್ಬಿಟ್ಟು ಕಳೆದ ಸಾರಿ ಇನ್ನೂ ಒಂದು 500 1,000ಗೆ ತಂದಿದೆ, 50,100 ರೂಪಾಯಿಗೆ ಮಾರಿದೆ. ಜೊತೆಗಾಕಿ ಕೆಲಸ ಕಲ್ಸೋದು ಅಂದ್ರೆ ಏನು? ಏನು ಮಾಡಬೇಕು? ಟ್ರೈನಿಂಗ್ ಅದು ಸಣ್ಣದ್ರಿಂದ ನಾವು ಮೊದಲೇನು ಮಾಡ್ತೀವಿ, ಎಡಗೋಲ್ ಬಲಗೋಲ್ ಯಾವ್ದು ಜೋರಾಗಿರ್ತದೆ ಅದ ಬಲಗೋಲ್ಗೆ ಹಾಕತ್ತೀನಿ. ಖಾಲಿ ಫ್ರೀ ಆಗಿದ್ದಾಗ 6 ತಿಂಗಳು ಕರೆನೆ ಯಾವ್ದು ಜೋರಾಗತ್ತೆ ಅದ ಬಲಗಡೆ ಇಟ್ಕೊಳ್ಳೋದು. ಈ ಜೋರಾಗಿರೋದು ಅಂದ್ರೆ ಏನು ಅರ್ಥ? ಸ್ಪೀಡ್ ಆಗಿ ಉಳುಮೆಗೆ ನಾವು ಮುಟ್ಟಿದ್ರೆ ಇದ್ ಮಾಡ್ಬೇಕು, ಮುಡ್ಸ್ಕೋಬಾರ್ದು, ಮೈಯ ಮುಡ್ಸ್ಕೋಬಾರ್ದು, ಚಂಗ್ ಅಂತ ನೆಗಿಬೇಕು. ಅದು ಬಲಗೋಲು ಅಂತ. ಸರಿ. ಇದು ಓದಾಯ್ತು ಸುಮ್ದಿರು ಅಂತ ನೋಡಿ, ಅದು ಎಡಗೋಲು. ಸರಿ. ಓದಾಯ್ತು ಅಣ್ಣ ಇದ್ಯಾಕ ಹೆಂಗ್ ಆಡ್ತೀವಿ ಅಂತವೆಲ್ಲ, ಅದನ್ನ ಎಡಗೋಲ್ಗೆ ಹಾಕತ್ತೀವಿ. ಸರಿ ಅಣ್ಣ, ನೀನ್ ಮೈನೆ ಮುಟ್ಬೇಡ, ನಾನು ಆಟ ಆಡ್ತೀನಿ ಅಂತ ಅದ್ ಬಲಗೋಲ್ಗೆ ಹಾಕತ್ತೀವಿ. ಆಮೇಲೆ ಉಳುಮೆಗೆ ಏನಾರ ಒಂದ್ ಸ್ವಲ್ಪ ನೊಗ ಮಡಿಕೆ ಮೊದ್ಲು ರೋಡ್ಗಳು ತೋರಿಸ್ತೀನಿ. ಈಗ ಇರೋ ಎರಡು ಜೊತೆಗೂ ಅಷ್ಟೇ, ಡೈಲಿ ಮೈ ತೊಳಿತೀನಿ, ಫ್ರೀ ಆಗಿದ್ದಾಗ ಡೈಲಿ ಮನೆ ತಕೊಡ್ಕೊ ಬರ್ತೀನಿ. ಬಸ್ಸು ಕಾರು ರೋಡು ಎಲ್ಲ ಗೊತ್ತಾಯ್ತದೆ. ತಿರ್ಗಾ ಮನೇಲಿ ಊಟ ಮಾಡ್ಕೊಂಡು ಜಮೀನ್ ಹತ್ರ ಹೊಡ್ಕೋಗಿ ಪಾರಮಲ್ಲೇ ಕಟ್ ಹಾಕ್ತೀನಿ. ಫಸ್ಟ್ ರಸ್ತೆ ತೋರಿಸ್ತೀನಿ, ರಸ್ತೆ ಮೊದಲು ರಸ್ತೆ ತೋರಿಸ್ಬೇಕು, ಆಮೇಲೆ ಮೊದಲು ಎಲ್ ಕೆ ಜಿ ಯು ಕೆ ಜಿ ಆಮೇಲೆ ಒಂದನೇ ಕ್ಲಾಸು ನೊಗ ಮಡಕ್ತೀನಿ. ಆಮೇಲೆ ಬಸ್ಸು ಕಾರು ಎಲ್ಲ ಬೆಚ್ಚ ಕಳಿತವೆ. ಯಾರು ನಮ್ಮ ಸ್ನೇಹಿತರುಗಳು ಕರ್ಕೊಂಡು ಹಿಂದಿಗೆ ಕಲ್ಲು ಮಡಿಕೊಂಡು ಗಾಡಿನೇ ಕಟ್ಬಿಡ್ತೀವ್ರಿ. ಒಂದು ವರ್ಷಕ್ಕೆ ಗಾಡಿ ಎಳಿಬೇಕು ಸರ್ ಕರಗಳು, ನಮ್ಮ ಹತ್ರ ಬಂದವೆಲ್ಲ. ಈ ವರ್ಷ ಹುಟ್ಟಿದ್ರೆ ಬರೋ 12ನೇ ತಿಂಗಳಿಗೆ ಗಾಡಿ ಎಳಿತವೆ. ಆ ಥರ ಸಾಕ್ತೀನಿ ಸರ್ ನಾನು. ಹಿಂಗೆ ಸಾಕ್ತೀರಿ? ಹಿಂಡಿ ಕೊಡ್ತೀನಿ ಸರ್, ಹಿಂಡಿ ಹಸಿರು ಮೇವು ಸಮತೋಲನವಾಗಿ. ಅದು 70 ರೂಪಾಯಿ ಆಗಲಿ 100 ರೂಪಾಯಿ ಉರುಳಿ ತಪ್ಪಿಸಿಕ್ಕಿಲ್ಲ ನಾನು. ಕೆ ಆರ್ ಎಸ್ ಸಂತೆಗೆ ಹೋದ್ರೆ ಸುತ್ತ ಉಳ್ಳಿ ಮುಟಗಳು ತಂದು ಮಾಡ್ತಾರೆ ನನ್ನ ಹತ್ರ. ಸರಿ ಪಾಪ, ಸಂತೆಗೆ ಬಂದಿರೋರು 25 ಸೇರು 10 ಸೇರು ತಂದಿರೋರು, ಅಣ್ಣ ನಂದಾಳ್ಕಳಿ ನಂದಾಳ್ಕಳಿ ಅಂತ. ಸರಿ, ಅದ ಒಂದು ಕ್ವಿಂಟಾಲ್ ಗಂಟ ವಾರ 15 ದಿವಸ 20 ಸಿಗ್ ತರ್ತೀನಿ. ಸರಿ, ನುಚ್ಚು ಮಾಡಿಸ್ತೀನಿ, ಭೂಸ ಅವೆಲ್ಲ ಹಾಕಿ ಸಮತೋಲನವಾಗಿ ಒನ್ ಟೈಮ್ ತಿಂಡಿ ಕೊಡ್ತೀನಿ ಸರ್. ಆಯಿತು. 1 ಇಯರ್ಗೆ ಅವು ಕೆಲ್ಸಕ್ಕೆ ಬರ್ತವ್ರೆ. ಎಲ್ಲರೂ ನೋಡ್ಬಿಟ್ಟು ಇವತ್ತು ಯಾವ ಫ್ಯಾಕ್ಟ್ರಿಗಾರ ಹೋಗಿ ನೀವು ಹೋಗ್ಬೇಕಾದ್ರೆ ರೋಡಲ್ಲಿ ಎಲ್ಲ ಸೀಮೆ ಎಸ್ಕೊಳ್ಳಿ. ಮೊದಲು ಈ ಕಳೆದ ಬಾರಿ ಈಗಲೇ ಒಂದು 5-6 ವರ್ಷದಲ್ಲಿ ನೀವೇ ಸಂದರ್ಶನ ಮಾಡಿದ್ರಿ, ಭುಜ ಇಲ್ವಲ್ಲ ಹೆಂಗೆ ಎಳಿತದೆ ಗಾಡಿನ ಅಂತ. ಭುಜ ಅಲ್ಲ ಸರ್, 8 ಟನ್ ಕಬ್ಬೆಳಿತೇವೆ ಸರ್ ಇವತ್ತು. ಹೌದಾ? ಹೌದು. ಯಾವುದೇ ಫ್ಯಾಕ್ಟ್ರಿಲಿ ಹೋಗಿ ತೂಕ ನೋಡಿ, 8 ಟನ್ ಕಬ್ಬೆಳೆದವೆ ಇಲಾತಿ ಕರುಗಳು. ಪರವಾಗಿಲ್ಲ, ನಾಡಸಗಳನ್ನ ಮೀರ್ಸ್ ಕೆಲಸ ಮಾಡ್ತವೆ. ಯಾಕೆ ಅವನ್ನ ಉಳಿಸ್ತೇ ಅಂತ ನನಗೊಂದು ಹೆಸರು. ಈಗ ನನ್ನ ಸುಮಾರು ಜನ ಇಲಾತಿ ರಮೇಶಣ ವರ್ಗದಿಂದ ರಮೇಶಣ ಅಂತಾನೆ ಕಟ್ಟವ್ರೆ ಅಲ್ವಾ? ಹೌದು ಸರ್. ನಿಮ್ಗೇನು ಅನುಕೂಲ ಆಯ್ತು ಅದರಿಂದ? ನನಗೆ 500 ತಂದು 50,000 ಮಾಡಿದಾಗ ಅನುಕೂಲ ಅಲ್ವಾ ಸರ್? ಶ್ರಮ ಐತೆ, ಒಂದು 20,000-25,000 ತಿಂತವೆ, ಬ್ಯಾಂಕಿಗೆ ಡಿಪಾಸಿಟ್ ಮಾಡಕ್ದಂಗೆ ಕೆಲಸನೂ ಆಯ್ತದೆ ನನಗೆ. ಅಲ್ಲ, ಯಾರನ್ನಾರು ಕೇಳಿ ಬಂದು ನೋಡಿ ನಮ್ಮ ಹತ್ರ. ಅಲ್ಲ, ಈಗ ಯಾರಿಗೆ ಮಾರ್ತೀರಾ ಅದನ್ನ? ಬರ್ತಾರೆ ನಮ್ಮಂತ ಆಕಾಂಕ್ಷೆಗಳು ಬರ್ತಾರೆ. ಅದ್ರ ಮೇಲೆ 50,000-60,000-70,000 ಹಿಂಗೆಲ್ಲ ಹೋಯ್ತವೆ. ಈಗಿರೋ 20,000 ತಂದಿದ್ದೀನಿ, ಇವತ್ತು ಕೊಟ್ಟರು 40,000 ಆಯ್ತವೆ. ಈಗ ಇದೇ ನೀವು ನಾಟಿ ಕರುಗಳನ್ನ ಇಟ್ಕೊಂಡು ಮಾಡಿದ್ರೆ ಇನ್ನೂ ಜಾಸ್ತಿ ಸಂಪಾದನೆ ಮಾಡ್ಬೋದು. ಈಗ ಅವನ ಜೊತೆ ಮಡಗಿದ್ದೀನಲ್ಲ ಇರಲಿ ಅಂತ ನಾಟಿ ಅವನುವೆ. ಹೌದಾ? ಹೌದು. ಹೊರ್ಗಾರ ಬೇಡಿ ಅನ್ಬಿಟ್ಟು ಮಾರ್ಬಿಡ್ತಿದ್ರು, ಇದು ಕೆಲ್ಸಕ್ಕೆ ಬರ್ತದೆ ಅಂತ ನಾನು ತೋರಿಸಿದ್ದೀನಿ ಸರ್. ಹೌದಾ? ಸರಿ ಸರಿ, ಒಳ್ಳೇದು. ಈಗ ಅದು ಒಂದು ಹವ್ಯಾಸ ನಿಮ್ಮ? ಹವ್ಯಾಸ ಸರ್, ಅಭ್ಯಾಸ ಹವ್ಯಾಸ. ಈಗಲೂ ಮಡಗಿದ್ದೀನಿ ಸರ್ ದನಗಳ. ಈಗ ಕಬ್ಬನ್ನ ಬಿಟ್ಬಿಟ್ಟು ತೋಟ ಮಾಡೋಣ ಅಂತ ಯಾವಾಗ ಅನ್ನಿಸ್ತು ನಿಮಗೆ? ಈ ಆಳುಗಳ ಕಾರ್ಮಿಕರ ತೊಂದರೆ ಆಯ್ತು ಸರ್ ನಮಗೆ. ಯಾವುದೇ ಕೆಲಸಕ್ಕೆ ಕರೆದ್ರೂ ಕಾರ್ಮಿಕರು ತೊಂದರೆ, ಟೈಮಿಂಗ್ಸು. ಈ ತೋಟಗಾರಿಕೆನಾದ್ರು ಮಾಡಿದ್ರೆ ಒಂದು 4-5 ವರ್ಷ, ಅಡಿಕೆ ನೆಟ್ಟರು ಒಂದು 5-6 ವರ್ಷಕ್ಕೆ ಫಲ ಬರ್ತದೆ, ತೆಂಗು ನೆಟ್ಟರು ಒಂದು 8 ವರ್ಷಕ್ಕೆ ಫಲ ಬರ್ತದೆ. ಹೆಂಗೋ ಶ್ರಮ ಮಾಡ್ಕೊಂಡು ಒಂದು ಕಡೆಯಿಂದ ತೋಟ ಮಾಡ್ಕೋತಾ ಇದ್ದೀನಿ ಸರ್ ನಾನು. ಇನ್ನೊಂದು 1/2 ಎಕರೆ ಐತೆ ಒಂದು ಪಾಲಲ್ಲಿ, ಅವಕ್ಕೂ ಈ ಕಳೆದ ಬಾರಿ ಡಿಸೆಂಬರ್ಗೆ ಅಡಿಕೆ ನೆಟ್ಬಿಡೋದು ಅಂತ ಮಾಡ್ತಾ ಇದ್ದೀನಿ ಸರ್. ಓಕೆ, ತೋಟ ಅಂದರೆ ಏನೇನಿದೆ ಬೆಳೆ ಹೇಳಿ? ತೆಂಗಿದೆಯಾ? ತೆಂಗೈತೆ. ಎಷ್ಟಿದೆ? ತೆಂಗೊಂದ 100 ಗಿಡ ಐತೆ. 100 ಗಿಡ? 100 ಗಿಡ ಐತೆ. ಅಡಿಕೆ? ಅಡಿಕೆ ಒಂದ 400 ಗಿಡ ಐತೆ. ತಿರ್ಗ ಈಗ ಒಂದ್ 200 ಗಿಡ ನೆಟ್ಟಿದ್ದೀನಿ. ತಿರ್ಗ ಇನ್ನೊಂದ್ 200 ಬರೋ ಸಂಕ್ರಾಂತಿಗೆ ನೆಡ್ತೀನಿ. ಒಂದೇ ಬ್ಯಾಚ್ ನೆಡ್ಬಾರ್ದು ಸರ್. ಯಾರ್ಯಾರ ರೈತರಾಗ್ಲಿ, ಆ ತೆಂಗಿನ ಮರ ಆಗ್ಲಿ ಅಡಿಕೆ ಮರ ಆಗ್ಲಿ, ಬ್ಯಾಚ್ ಬೈ ಬ್ಯಾಚ್ ನೆಡ್ತಾ ಇರ್ಬೇಕು. ಯಾಕೆ ಹಿರಿಯ ಸೀನಿಯರ್ ಅವತ್ತ ಶಕ್ತಿ ಕಳ್ಕತ್ತವೆ, ಚಿಕ್ಕವು ಬಿಡ್ತಾ ಇರ್ತವೆ. ಯಾರದೇ ತೋಟಿಕೊಳ್ಳಿ ಯೂನಿಫಾರ್ಮ್ ಇರಬೇಕು ಅಂದ್ರೆ ಎಲ್ಲ ಎಲ್ಲಾ ತರದಲ್ಲೂ ಇರಬೇಕು. ಎಲ್ಲ ವಯಸ್ಸಿನವೂ ಇರಬೇಕು ಅಲ್ವೇ? 1 ವರ್ಷದವು ಇರಬೇಕು, 5 ವರ್ಷದವು ಇರಬೇಕು, 50 ವರ್ಷದವು ಇರಬೇಕು. ಅವಕ್ಕೆ ರುಜುಬಲ ಕಮ್ಮಿ ಆದಾಗ ಇವು ಫಲ ಕೊಡಿಕ್ ಶುರು ಮಾಡ್ತೇವೆ ಸರ್. ನಿಜ ನಿಜ ನಿಜ. ಆದ್ರೆ ತೆಂಗು ಮಾತ್ರ ಒಂದೇ ವಯಸ್ಸು? ಇಲ್ಲ, ತೆಂಗುನವು ನೆಟ್ಟಿದ್ದೀನಿ ಸರ್. 4 ಮಧ್ಯೆ ಒಂದನ್ನು ನೆಡ್ತಾ ಇದ್ದೀನಿ ತಿರ್ಗಾ. ಹೌದಾ? ಹೌದು ಸರ್, ತಿರ್ಗಾ ಹೊಸ ಹೊಸದಾಗಿ ತೋಟ ಮಾಡ್ತಾ ಇದ್ದೀನಿ. ಅಲ್ಲ, ಈಗ ಡೈರಿ ಮಾಡಬೇಕು ಅನ್ನೋ ಇಚ್ಛೆ ನಿಮ್ಮ ಮಗಂದ ನಿಮ್ದ? ಅವಂದು ಸರ್, ನಮ್ದಲ್ಲ ಸರ್. ಕೆಲ್ಸಕ್ಕೆಲ್ಲಾರ ಹೋಗು ವ್ಯವಸಾಯದಲ್ಲಿ ಏನು ಗಿಡ್ತಾ ಇಲ್ಲ ಅಂತ ನಾನೇ ಅಂದೆ. ಅವನಿಲ್ಲ, ಫಾರಂ ಮಾಡ್ತೀನಿ ಅಂದ್ಬಿಟ್ಟು ಫಾರಂ ಮಾಡ್ದ. ನೋಡಿದ್ರೆ ಅದ್ರ ವ್ಯವಹಾರ ವರ್ಷದಿಂದ ಬೇಸಾಯ ಮಾಡ್ತಿದ್ರೆ ನೀವೇ ಹೆಂಗ ಅಂದ್ಬಿಟ್ರೆ ಹಂಗೆ ರಮೇಶ್? ಅಲ್ಲ, ಇವತ್ತಿನ ಕಾರ್ಮಿಕರು ತೊಂದರೆ ಸರ್. ಈಗ ಹೊಸಬ್ರು ನಾಟಿಗಾಗ್ಲಿ ಗುದ್ಲಿ ಕೆಲ್ಸಕ್ಕಲ್ಲಿ ಯಾರು ಬರ್ತಾ ಇಲ್ಲ ರೈತರುಗಳು. ಅದೇ ಪ್ಯಾಂಟ್ ಹಾಕೊಂಡು ಮೈಸೂರಿಗೆ ಹೋಗ್ತಾರೆ ಹೊರತು ಬಸ್ ಹತ್ತಿ. ನೀ ಮುಂದೆ ಒಂದಿನ ಏನಾಗ್ತದೆ ಅಂತಾನೆ ಗೊತ್ತಿಲ್ಲ. ಈಗ ಶಾಂತಮ್ನವ್ರು ಹೇಳಿ. ಶಾಂತಮ್ನವ್ರೆ, ನಿಮ್ಮ ಮಗ ರೈತ, ಎಣ್ಣೆ ಕೊಟ್ರೆ? ಕೊಟ್ರು ಸರ್. ಕೊಟ್ರು. ಹೆಂಗೆ? ಹುಡುಗ ಪರವಾಗಿಲ್ಲ, ಒಳ್ಳೆ ತಂದಲ್ಲ ಅವನೇ. 1-4 ಎಕರೆ ಜಮೀನ್ ಅದೇ ಕೊಟ್ರು ಸರ್. ಹೌದಾ? ಎಲ್ಲಿಯವಳು ಹುಡುಗಿ? ಹುಡುಗಿ ಅಂದ್ರೆ ಪಾಳಳ್ಳಿಗೆ ಮೊಮ್ಮಗಳು, ಬಾಬ್ರಾಯಿ ಕೊಪ್ಪಳು. ಹೌದಾ? ನಿಮಗೆ ನೆಂಟ್ರ? ನೆಂಟ್ರು ಅಂದ್ರೆ ನಮ್ಮ ಅಣ್ಣವ್ರ ಕಡೆಯಿಂದ ಸ್ವಲ್ಪ ನೆಂಟ್ರು ಇತ್ತು, ಸಂಬಂಧ ಇತ್ತು. ಹೇಗೆ ಅನುಸರಿಸ್ಕೊಂಡು ಹೋಗ್ತಿರಲ್ಲ ನಿಮ್ಮ ಸೊಸೆ? ಏನಿಲ್ಲ ಸರ್, ಮನೇಲೆಲ್ಲ ಮಾಡ್ಕೊಂಡು ಹೋಗ್ತಾವಳೆ. ನಾವು ಅವ್ರ ತಕ್ಕಂಗೆ ನಾವು ಹೋಯ್ತಾ ಇದ್ದೀವಿ. ಅತ್ತೆ ಸೊಸೆ ಚೆನ್ನಾಗಿದ್ದೀರೋ? ಚೆನ್ನಾಗಿದ್ದೀವಿ ಸರ್, ಚೆನ್ನಾಗಿದೆ. ನಿಮ್ದು 2 ಹೊಸ ಅದಲ್ಲ, ಅವರು ನೋಡ್ಕೋತಾರ ಅದನ್ನ? ಇಲ್ಲ, ನಮ್ಮ ಗಂಡ ದೊಡ್ಡ ಡೈರಿ ಮಡ್ಗವನೆ, ಅಲ್ಲೇ ನೋಡ್ಕೋತೀನಿ ಅಂತಾರ? ಇಲ್ಲ ಇಲ್ಲ, ಏನಿಲ್ಲ ಸರ್. ಹೌದಾ? ಅಂದ್ರೆ ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ತೋಟಕ್ಕೂ ಹೋಗ್ತಿರ್ತಾರ? ಹೋಯ್ತಾರೆ ಸರ್, ಅವ್ರ ಯಜಮಾನ್ರ ಜೊತೆ ನಮ್ಮ ಮಗನ ಜೊತೆ ಹೋಯ್ತಾರೆ. ಹೌದಾ? ನಿಮ್ ಮಗ ಡೈರಿ ಚೆನ್ನಾಗಿ ಮಾಡಿದಾರ? ಮಾಡವ್ರೆ ಸರ್. ಎಷ್ಟು ಹಸು ಕಟ್ಟವ್ರೆ? ಅವರು ಕೊಡ್ತಾ ಇರ್ತಾರೆ, ತತ್ತಾ ಇರ್ತಾರೆ. ಈಗ ಒಂದ್ 4-5 ಹಸು ಇರಬೇಕು. ಹೌದಾ? ಎಷ್ಟು ಹಾಲು ಹಾಕ್ತಾರೆ ಡೈರಿಗೆ ಅಂದ್ರೆ? ಈಗ ಒಂದ್ ಟೈಮ್ಗೆ ಒಂದ್ 25 ಹಾಕ್ತಿದ್ರು, ಒಂದ್ ಈಗ ಸೇಲೋ ಕಮ್ಮಿ ಆಗೈತೆ, ಈಗ ಒಂದ್ 15 ಹಾಕ್ತಾನೆ ಒಂದ್ ಟೈಮ್. ನೀವು 2 ಹಸು ಕಟ್ಕೊಂಡು ಡೈರಿ ಮಾಡ್ತಿದ್ರಲ್ಲ, ಇದು ಚಂದ ಅಂತಿರೋ ಜಾಸ್ತಿ ಹಸ ಕಟ್ಕೊಂಡು ಜಾಸ್ತಿ ಹಾಲು ಹಾಕೋದು ಒಳ್ಳೇದು ಅಂತಿರೋ? ಜಾಸ್ತಿ ಹಾಲು ಹಾಕೋದು ಒಳ್ಳೇದೇ ಸ, ಆದ್ರೂ ಶ್ರಮ ಇದೆ ಅವನ್ಗುವೆ ಎಲ್ಲ ನೋಡ್ಕೊಂಡು. ಅಲ್ಲ, ನಿಮ್ ಪ್ರಕಾರ ಯಾವ್ದು ಸರಿ ಅಂತೀರಾ ಅಂತ ಕೇಳಿದೆ. ಸರಿಯಾಗಿ ಮಾಡ್ಕೊಂಡೋದ್ರೆ ಅದು ಸರಿನೇ, ಇದು ಸರಿನೇ, ಎರಡು ಹೇಳ್ಬಾರ್ದು, ಯಾವ್ದಾದ್ರು ಒಂದು ಹೇಳಿ. ನಿಮ್ಮದು ಸರಿಯಾ ಅವ್ರದ್ದು ಸರಿಯಾ ಅಂತ ಅಂದ್ರೆ ನಮ್ದೇ ಸರಿ ಸ, ಮನುಷ್ಯನ್ಗೆ ದುಗ ಆಯ್ತದೆ, ನಮ್ದೇ ಸರಿ ಅಂದ್ರೆ ಕೇಳಲ್ಲ ಅವರು. ಅಂದ್ರೆ ಸಣ್ಣದಾಗಿ ಮಾಡ್ಕೊಂಡು ಹೆಚ್ಚು ಶ್ರಮನೂ ಆಗ್ದಂಗೆ ಮಾಡ್ಕೊ ಹೋಗ್ಬೋದು. ಆದ್ರೆ ಯುವಕರು ಮಾಡ್ತಾರ ಬಿಡಿ ಕೆಲ್ಸನ, ಕಷ್ಟಪಟ್ಟು ಕೆಲಸ ಮಾಡಿ ದುಡಿಯೋ ವಯಸ್ಸಲ್ವೇ ದುಡಿತಾರೆ. ಈಗ ನಿಮ್ಗೆ ಮನೆಗೆ ಬೇಕಾದ್ದು ತರಕಾರಿ ಸೊಪ್ಪು ಅದನ್ನೆಲ್ಲ ನಾನ್ ತತ್ತೀನಿ. ಎಲ್ಲಿಂದ ತತ್ತೀರಾ? ಇದೇ ಸಂತೆಗಳಲ್ಲಿ ಕಟ್ತಾರೆಲ್ಲ ತತ್ತೀನಿ. ನೀವು ತೋಟದಲ್ಲಿ ಬೆಳೆಯೋದಿಲ್ವೇ? ನಮ್ಮ ತೋಟದಲ್ಲಿ ಈಗೆಲ್ಲ ಕಮ್ಮಿ ಮಾಡ್ಬಿಟ್ಟವ್ರೆ ಸರ್. ಯಾಕೆ? ಯಜಮಾನ್ರು ಬೆಳ್ಕೊಡಿ ಅಂತೇಳಿ 4 ಬದನೆಕಾಯಿ 2 ಮೆಣಸಿನ್ಕಾಯಿ ಏನವೆಲ್ಲ ಎಲ್ಲ ಈಗೇನು ಮಾಡಕ್ ಹೋಯ್ತಾ ಇಲ್ಲ. ಕಬ್ಬು ಭತ್ತ. ಹೌದೇ? ಸರಿ ಸರ್, ನೀವೆಲ್ಲ ಕೊಂಡ್ಕೊಂಬರೋದು? ಈಗೆಲ್ಲ ಕೊಂಡದೆ ಸರ್. ಒಂದ್ ಸಣ್ಣ ತೋಟ ಮಾಡ್ಕೋಬೇಕು ನೀವು ಶಾಂತಮ್ಮನವ್ರೆ. ಮಾಡ್ಬೇಕು, ಮಾಡ್ಬಿಟ್ಟು ಎಲ್ಲ ಬೆಳ್ಕೊಂಡ್ರೆ ಚೆನ್ನಾಗಿರ್ತದಲ್ವೇ. ನೀವು ನಿಮ್ ಸೊಸೆ ಇಬ್ರು ಸೇರ್ಕ ಹೊಸಿ ಮಾಡಿ. ಆಯ್ತು ಸಾ, ಈ ಮಕ್ಳು ಈಗ ಮಕ್ಳು ಹೊಸದು ಸ್ಕೂಲ್ಗೆ ಕಳ್ಸೋದೆ ಆಯ್ತದಲ್ಲ. ಹೌದಾ? ಸೊಸೆಯರಿಗೆ ನೀವು ಅಜ್ಜಿ ಏನು ನೋಡ್ಕೊಳಕಿಲ್ವಾ ಮೊಮ್ಮಕ್ಳನ್ನ? ಅಜ್ಜಿ ಅಂದ್ರೆ ನಾವು ಹೇಳೋದು ಪಾಠ ಹೇಳೋದು ಅವೆಲ್ಲ ಏನಿಲ್ಲ, ಅವ್ರು ನೋಡ್ಕೋತಾರೆ. ಸರಿ ಸರಿ, ಸಂತೋಷವಾಗಿದ್ದೀರಿ? ಸಂತೋಷ. ಭತ್ತ ಯಾಕೆ ಬೆಳಿತೀರಿ ಹೇಳಿ ರಮೇಶ್ ಅವರು. ಭತ್ತನ ಸರ್ ಈಗಲೂ 1 ಎಕರೆ ಜ್ಯೋತಿ ಭತ್ತ ಹಾಕಿದ್ದೀನಿ ಸರ್. ಜ್ಯೋತಿನೇ ಬೆಳೆಯೋದು ನೀವು? ಇಲ್ಲ, ಸಣ್ಣ ಭತ್ತನೂ ಹಾಕ್ತಿವಿ, 1001 ಹಾಕ್ತಿವಿ. ಸರಿ, ಈಗ ಜ್ಯೋತಿ ಹಾಕಿದ್ದೀನಿ. ಸರಿ ಸರಿ, ಹೇಳಿ ಭತ್ತದಲ್ಲಿ ಏನೆಲ್ಲ ಬದಲಾವಣೆಗಳು ಮಾಡ್ಕೊಂಡು? ಅದನ್ನ ಹೇಳಿದ ಕೂಳೆ ಗದ್ದೆಗೆ ಚೆಂಬೆ ಎರಚಿದೆ, 40-45 ದಿವಸಕ್ಕೆ ಯಥೇಚ್ಛವಾಗಿ ಬೆಳೆದಿದೆ. ಎಷ್ಟು ಕೆಜಿ ಎರಚ್ತೀರಾ? ಉಳುಮೆನೇ ಇಲ್ಲ ಸರ್, 25 ಕೆಜಿ ಸರ್. ಉಳುಮೆ ಇಲ್ಲ, ಭತ್ತ ಕುಯ್ಯೋ ದಿನ ಕುಳ್ಳು ಆಳುಗಳೆಲ್ಲ ಕೃಷಿ ಕಾರ್ಮಿಕರು ಕುಳ್ಳು ಮಸ್ಕತಾ ಇರ್ತಾರೆ. ನಾವು ನಿಲ್ಲಿನ ಮೇಲೆ, ಭತ್ತದ ನಿಲ್ಲದ ಮೇಲೆ ಇರ್ತೀನಿ ಯಾವಾಗ್ಲೂ. ಭತ್ತ ಕುಯ್ಕ್ ಹೋಗ್ತಿವಲ್ಲ, ನಿಲ್ಲ ನಿಲ್ಲ ಅಂದ್ರೆ ಭತ್ತ ನಿಂತಿರ್ತದೆ, ಅದಕ್ಕೆ ಎರಚೋದು. ನಿಂತಿರೋ ಬೆಳೆಗೇನೆ ಚೆಂಬೆ ಎರಚೋದು. ಎರಚ್ತೀರಾ? ನಾವೇನ್ ಮಾಡ್ತೀವಿ, ತುಣ್ಕಂದಿ ಎಲ್ಲ ಗದ್ದೆ ಕುಯ್ತಾರೆ, ಒಂದ್ 4-5 ದಿವಸಕ್ಕೆ ಕಂತೆ ಕಟ್ಕೊಂಡು ಅದನ್ನ ಒಂತಕ್ಕೆ ಹಾಕಂದಿ ಮಿಷಿನ್ ಹೊಡ್ಸ್ಕೊತೀವಿ. ಸರಿ, ಇದು 15 ದಿನ 20 ದಿನ ಆದ್ಮೇಲೆ ನೆಲ ಕಚ್ಕೊಂಡಿರ್ತದ ನೋಡಿ, ಮೊಳಕೆ ಹೊಡೆದು 45 ದಿವಸಕ್ಕೆ ಒಳ್ಳೆ ಉಳುಮೆಗೆ ಬರ್ತದೆ, ಹೂ ಬರ್ತದೆ. ಸುಮಾರು ಜನ ಅದ ಗಿಡನ ಆ ಕಡೆ ಈ ಕಡೆ ಒರ್ಗಿಸ್ಬಿಟ್ಟು ನೋಡವ್ರೆ, ಉಳುಮೆ ಇಲ್ಲದೆ ಹೆಂಗೆ ಬರ್ತದೆ ಈಗಿದು ಅಂತ. ಕೃಷಿ ಇಲಾಖೆಯಲ್ಲೆಲ್ಲ ಬಂದು ನೋಡವ್ರೆ, ಅಂದರೆ ಸ್ವಲ್ಪ ವಾದ ಇರಬೇಕು ಗದ್ದೆ, ದಡಗದ್ದೆಗಳಾಗೋದಿಲ್ಲ. ನಮ್ಮವೆಲ್ಲ ಅಳ್ಳವಸ್ತಿ ಗದ್ದೆ ಅಂತಾರಲ್ಲ, ಆ ಥರ ಅಳ್ಳವಸ್ತಿ ಗದ್ದೆ ಇರೋ ತೇವಾಂಶಕ್ಕೆ ಬರ್ತದೆ ಸರ್. ಕೂಳೆ ಸಮೇತ ಅದನ್ನು ಉಳುಮೆ ಮಾಡ್ಬಿಡ್ತೀರಾ? ಆಮೇಲೆ ಚೆಂಬೆ ಬಂದಾಗ ಉಳುಮೆ ಮಾಡೋದು, ಪೈರು ಬರ್ತದೆ, ಬರಗದ್ದೆ ರೆಡಿ ಮಾಡ್ಕೋತೀವಿ. 20-25 ದಿವಸದ ಪೈರು ನಾಟಿಗೆ ಅದವಾದಾಗ ಅದ 15 ದಿವಸ ಆದಟ್ಕೆ ಒಂದು ರೋಟ್ರಿ ಹೊಡಿಸ್ತೀವಿ, 25 ದಿವಸಕ್ಕೆ ನಾಟಿ ಮಾಡಿಸ್ತೀವಿ ಸರ್. ಅಂದ್ರೆ ನೀವು ಬೇಸಿಗೆ ಬೆಳೆಗೆ ಹೇಳ್ತಿದ್ರೆ? ಇಲ್ಲ, ಎಲ್ಲ ಬೆಳೆಗೂ ಹಂಗೇನೆ ನಾನು. ನಮ್ದು ವಸ್ತು ಗದ್ದೆ ವರ್ಷದಲ್ಲಿ ಎರಡು ಬೆಳೆ ಸರ್. ಓಹ್, ಎರಡು ಬೆಳೆಗೂ ಇದೇ ವಿಧಾನ? ಇದೇ ವಿಧಾನ. ಮುಂಗಾರಲ್ಲಿ ಜ್ಯೋತಿ ಹಾಕ್ತೀರಾ? ಜ್ಯೋತಿ ಹಾಕ್ತಿವಿ. ಹಿಂಗಾರಲ್ಲಿ ಯಾವ್ದಾರು ಸಣ್ಣ ಭತ್ತ ಹಾಕ್ತಿವಿ ಸರ್, ಊಟಕ್ಕೆ ಬೇಕು ಅಂದ್ರೆ ಸಣ್ಣ ಹಾಕ್ತಿವಿ, ಇಲ್ಲಾಂದ್ರೆ 1001 ಹಾಕ್ತಿವಿ. ಈಗ ಜಯ ಭತ್ತ ಅದು ಇದು ಕಮ್ಮಿ ಆಯ್ತು, ಇಳುವರಿ ಕಮ್ಮಿ ಆಗೋಯ್ತದು, ರೋಗ ಜಾಸ್ತಿ ಆಯ್ತದೆ. ಊಟಕ್ಕೆ ಆಗಷ್ಟು ಬೆಳ್ಕತಿವಿ ಮನೆಗೆ ಸರ್. ಭತ್ತದ ಬೇಷ ಇದನ್ನ ಅದನ್ನ ಹೇಳದ್ನಲ್ಲ, ಬರಗದ್ದೆ ಹಸ ಮಾಡ್ಕೋತೀವಿ, ಉಳುಮೆ ಮಾಡ್ತೀವಿ 2 ಸರಿ. ಎತ್ಕೊಳ್ಳೆಲ್ಲ ಈಗ ದನಗಳು ಕಮ್ಮಿ ಆಗೋದು, ಎಲ್ಲ ರೋಟ್ರಿ ಬಂದೈತೆ ನೋಡಿ, ಇಲ್ಲ ನೇಗ್ಲು ಹಾಕಿಸ್ತೀವಿ ಕಳ್ಳರಿ ಬಿಟ್ಟರು, ಇಲ್ಲಾಂದ್ರೆ ರೋಟ್ರಿ ಹೊಡಿಸ್ಬಿಟ್ಟು ನೀರು ಕಟ್ಬಿಟ್ಟು ತೇವ್ರಿಗೆ ಕಟ್ತೀವಿ ರೀ. ಒಂದು 15-20 ದಿನ ಆದಟ್ಗೆ ತೇವ್ರಿಗೆ ಕಟ್ತಿಟ್ಗೆ 25 ದಿವ್ಸಕ್ಕೆ ನಾಟಿ ಮಾಡಿಸ್ತೀವಿ ಸರ್. ಭತ್ತದ್ದು ಭತ್ತಕ್ಕೆ ಒಂದು ಮೂಟೆ 10-20 ಆರೋ 20-20 ಹಾಕ್ತೀವಿ ನಾಟಿಗೆ. ಯಾಕೆ ಸ, ದನ್ನಿನ ಗೊಬ್ಬರ ಚೆನ್ನಾಗೈತೆ, ಕುಂಟೆಗೆ 2 ಗಾಡಿ ಹೊಡೆದ್ರು ನಡೀತದೆ, ನಮ್ಮದು ಗೊಬ್ಬರ ಚೆನ್ನಾಗೈತೆ. ಒಂದು ಮೂಟೆ ಗೊಬ್ಬರ ಹಾಕ್ತೀವಿ ರೀ, ನಾಟಿ ಮಾಡಿಸ್ಬಿಟ್ಟು ಒಂದು 15-20 ದಿನ ಕಳೆ ತೆಗ್ದು ಒಂದು 20 ಕೆಜಿ 10-26 20 ಕೆಜಿ ಯೂರಿಯಾ ನೆನ್ನೆ ಸುದ ಎರಚಿದ್ದೀನಿ 1 ಎಕರೆಗೆ ಸರ್. ತಿರ್ಗಾ 2 ಮೈ ಇನ್ನೊಂದು ಮೈ ಕಳೆ ತೆಗ್ದು ಇನ್ನೊಂದು 15 ಕೆಜಿ ಯೂರಿಯಾ, ಒಂದು 15 ಕೆಜಿ ಪೊಟಾಸ್ ಹಾಕ್ತೀವಿ ರೀ. ಇನ್ನು ಅದು ಕೊನೆ ಅಂತ ದುಂಡಾಡೋ ಸಮಯ, ಆಚೆಗೆ ಒಂದು 15 ದಿವಸಕ್ಕೆ ಒಡೆ ಒದಿರ್ತದೆ, ಆಚೆಗೆ ಇನ್ನೊಂದು ತಿಂಗ್ಳಿಗೆ ಭತ್ತ ಬರ್ತದೆ ಸರ್. ಬಹಳ ಸುಲಭ ಸುಲಭ ಸರ್. ಭತ್ತ ಖರ್ಚು ಎಷ್ಟಾಗುತ್ತೆ ಒಂದು ಎಕರೆಗೆ? ಖರ್ಚು ಒಂದು 10,000 ರೂಪಾಯಿ ಗಂಟೆ ಆಗುತ್ತೆ ಸರ್. ನಾವು ಮಾಡ್ತೀವಲ್ಲ, ನಾವು ಆಳುಗಳ ಜೊತೆಲಿ ನಾನು ಡೈಲಿ ಕೆಲಸ ಮಾಡ್ತೀನಿ. ಬರೀ 10,000? ನಾನು ಆಳುಗಳ ಜೊತೆಲಿ ಕೆಲಸ ಅಂದರೆ 20,000 ಆಯ್ತದೆ. ಈಗ ನಾಲ್ಕಾಳು ಕರ್ಕೋಗೋ ಬದಲು ಯಾರೇ ಕೃಷಿ ಇವರಾಗಲಿ ಒಂದು ಇಬ್ಬರನ್ನೋ ಕರ್ಕೋಬೇಕು, ಯಾಕೆ ನಮಗೂ ಕೆಲಸ ಸಿಗುತ್ತೆ. ಅವಾಗ ನಾನೀಗ ಮಾಡ್ತಾ ಇರೋದು ಅದೇ ಥರ ಸರ್. 10,000 ಭಾಳ ಕಡಿಮೆ ಕಡಿಮೆ ಸರ್. ನಮ್ಗೆ ಅದು ಗೊಬ್ಬರ ನಮ್ಮದೇ ಅಲ್ವೇ, ಯಾವುದು ದನಿನ ಗೊಬ್ಬರ ಇಲ್ಲ. ಗೊಬ್ಬರ ತಗೊಳ್ಳೋದಾದರೆ ಗೊಬ್ಬರಕ್ಕೆ 400-500, ಗಾಡಿಗೆ 500. ಗಾಡಿ ಅಂದರೆ ಗೊಬ್ಬರ ತಿಪ್ಪೆಯಿಂದ ಗದ್ದೆ ಜಮೀನ್ ಹತ್ರ ಹೊಡೆಯೋದಕ್ಕೆ. ನೀವು ಎತ್ತಿನ ಗಾಡಿ ಇಟ್ಕೊಂಡಿದ್ದೀರಾ? ಗಾಡಿ ಆಯ್ತು, ಇನ್ನೂ ಸಣ್ಣ ಕರಗಳು ಮಾಡಿಲ್ಲ, ಬಾಡಿಗೆ ಗಾಡಿ ಕೊಟ್ಟು ಓಡಿಸ್ತೀನಿ ಸರ್. ಹೌದಾ? ಹೌದು. ನಿಮ್ಮ ಹತ್ರ ಚಿಕ್ಕ ಗಾಡಿ ಒಂದಿದೆಯಾ? ಇಲ್ಲ, ದೊಡ್ಡ ಗಾಡಿ ನಿನ್ನೆ ಅಂದರೆ ಕರಗಳು ಸಣ್ಣವಲ್ವೇ, ಕರ ಸಣ್ಣ. ಅವು ರೂಢಿ ಆಯ್ತಲೆ, ಹೋದ್ರೆ ಸಹಿದ್ದವೆಲ್ಲ ಹೊಡಿತಿದ್ವಿ. ಸರಿ ಸರಿ ಸರಿ. ಈಗ 50,000 ಮಾರದ್ನಲ್ಲ, ಅವು ಎರಡಲ್ಲಿ ಗೊಬ್ಬರನೇ ಹೊಡೆಯೋ ಚೆನ್ನಾಗಿ. ಅಂದ್ರೆ ಗಾಡಿ ಇದೆ, ಎಳೆಯಕ್ಕೆ ಎತ್ತಿಲ್ಲ, ಗಾಡಿನ ನಿಲ್ಸ್ಕೊಂಡು ನಿಲ್ಸಿದ್ದೀವಿ ಸರ್, ತೋಟದಲ್ಲಿ ನಿಲ್ಸಿದ್ದೀನಿ. ಸರಿ ಸರಿ. ಸಣ್ಣ ಕರುಗಳಲ್ವೇ, ಅದೇನು ಎಲ್ಲೂ ಹೋಗೋದಿಲ್ಲ ಕರುಗಳು. ಎಷ್ಟು ಇಳುವರಿ ಬರುತ್ತೆ ಭತ್ತ ನಿಮಗೆ? ಒಂದು 25-30 ಕ್ವಿಂಟಲ್ ಬರುತ್ತೆ ಸರ್ ಭತ್ತ. ಅಷ್ಟು ಸರ್. ಅಂದ್ರೆ ಜ್ಯೋತಿ ಭತ್ತನೂ ಅಷ್ಟೇ? ಇಲ್ಲ, ಜ್ಯೋತಿ ಕಮ್ಮಿ ಆಗುತ್ತೆ ಸರ್. ಎಷ್ಟು? ಒಂದು 16-18 ಕ್ವಿಂಟಲ್ ಆಗುತ್ತೆ. ಬೇರೆ ಭತ್ತ ಒಂದು 20-25 ಕ್ವಿಂಟಲ್ ಆಗುತ್ತೆ. ಜ್ಯೋತಿಗೆ ಮನೆ ತುಂಡ ರೈಟಲ್ಲಿ ನಮಗೆ ಫಿಕ್ಸ್ ಆಗುತ್ತೆ. ಜ್ಯೋತಿ 2,500-3,000 ಹಿಂಗೆಲ್ಲ ಇರ್ತದೆ. ಜ್ಯೋತಿ ಭತ್ತ ಒಳ್ಳೆ ಕಟಾವಾಗುತ್ತೆ. ಒಂದೇ ಜಮೀನಲ್ಲೇ ಬೆಳ್ಕೊಂಬತ್ತಿದ್ರೆ ಭತ್ತ? ಇಲ್ಲ ಇಲ್ಲ, ಬದಲಾಯಿಸ್ತಾ ಇರ್ತೀವಿ ಸರ್ ನಾವು. ಹೌದಾ? ಭತ್ತ ಆಗ್ತಾವಕ್ಕೆ ಕಬ್ಬಾಗ್ತೀವಿ, ಕಬ್ಬಾಗ್ತಾವಕ್ಕೆ ಮಧ್ಯ ಸೊಪ್ಪಚೆಲ್ಲಿರ್ತೀವಲ್ಲ ಭತ್ತ ಹಾಕಿರೋಕೆ, ಅಲ್ಲಿಗೆ ಬೆಳೆ ಪರಿವರ್ತನೆ ಆಗುತ್ತಲ್ಲ. ಭೂಮಿ ಉಪ್ಪಾಗ್ಬಿಡುತ್ತೆ ಒಂದೇ ಜಮೀನಲ್ಲಿ ಭತ್ತ ಬೆಳೀತಾ ಹೋದ್ರೆ ಅಂತ. ಹೌದು, ಚೌಳ ನೀವು ಬದಲಾಯಿಸೋದ್ರಿಂದ ನಿಮಗೇನು ಇಲ್ಲ, ಏನು ಆಗಿಲ್ಲ ಸರ್. ನಮ್ಮ ಹಳ್ಳದ ಗದ್ದೆ, ನೀರು ಜಾಸ್ತಿ ನಿಲ್ಲ ಗದ್ದೆಲ್ಲಿ ಚೌಳ ಆಗಬೇಕು. ನಮ್ಮವೇನು ಆಗಿಲ್ಲ ಸರ್, ಗೊಬ್ಬರ ಹಾಕ್ತೀವಿ, ಆರು ವಸೆಗಳು ತೆಗ್ದಿದ್ದೀವಿ. ಯಾಕೆ ತೆಗೆದ್ರಿ? ಸುತ್ತ ನಮ್ಮ ಜಿಗಳು ಅಂತೀವಲ್ಲ, ಅವನ್ನೆಲ್ಲ ತೆಗಿತಾ ಇರ್ತೀವಿ, ನೀರು ಆಚೆ ಕೊಡಬೇಕು. ಮಣ್ಣು ಪರೀಕ್ಷೆ ಮಾಡಿಸ್ತಾ ಇರ್ತೀವಿ? ಮಾಡಿಸ್ತಾ ಇರ್ತೀವಿ ಸರ್. ಅಲ್ಲ, ಮಾಡಿಸ್ತೀವಿ ಸರ್. ಮಾಡಿಸ್ತೀರಾ? ಈಗ ಮಣ್ಣಿಂಗೆ ಏನು ಸಮಸ್ಯೆ? ಮಣ್ಣಿಂದೇನು ಸಮಸ್ಯೆ ಇಲ್ಲ ಸರ್. ಗೊಬ್ಬರದ್ದು ಸಮಸ್ಯೆ ಇಲ್ಲ, ಯಥೇಚ್ಛವಾಗಿ ಹಾಕ್ತೀವಿ ನಾಟಿ ಗೊಬ್ಬರ. ಅಂದರೆ ನೀವು ನಾಟಿ ಗೊಬ್ಬರ ಹಾಕಿ ಹಾಕಿ ಅಂತೀರಿ, ನೀವು ಹಸ್ಕೊಳೆ ಸಾಕಿಲ್ವಲ್ರ? ನಮ್ದು 15-20-25 ಆಯ್ತೆ, ಈಗ ಕರುಗಳು ಒಂದು 5 ಐತೆ, ಎಲ್ಲ ಒಂದು 20 ರಾಸ್ ಇರ್ತದ ನೋಡಿ. ಡೈಲಿ ಒಂದು 1/2 ಗಾಡಿ ಗೊಬ್ಬರ ಆಗುತ್ತೆ, ದಂಡಿಯಾಗಿ ಗೊಬ್ಬರ ಹಾಕ್ಬೋದು. ಹೌದು, ಹಾಗಾಗಿ ಜಮೀನಿನ ಮಣ್ಣು ಚೆನ್ನಾಗಿದೆ. ಮಣ್ಣು ಚೆನ್ನಾಗಿರ್ತದೆ ಸರ್. ಹೇಳಿ ಶಾಂತಮ್ಮನವ್ರೆ, ಭತ್ತ ಚೆನ್ನಾಗಿ ಬೆಳೀತಾರೆ ಯಜಮಾನ್ರು? ಬೆಳೀತಾರೆ ಸರ್. ಬೆಳೀತಾರೆ. ಹೌದಾ? ಅದೇ ಅಕ್ಕಿನ ತಿನ್ನದ್ ನೀವು? ಅದೇ ಅಕ್ಕಿ ತಿನ್ನದ್. ಚೆನ್ನಾಗಿರುತ್ತೆ, ರುಚಿಯಾಗಿ ಇರುತ್ತೆ, ಬೆಳೆದಿರೋದಲ್ವಾ ರುಚಿ. ಮತ್ತೆ ಬೇಳೆಕಾಳು ಎಲ್ಲ ಬೆಳೀತಾರ ಯಜಮಾನ್ರು? ಇಲ್ಲ ಇಲ್ಲ ಸರ್, ಅವೆಲ್ಲ ಏನು ಬೆಳೆಯಲ್ಲ. ಅದ್ರ ಭತ್ತಕ್ಕಿಂತ ಮುಂಚೆ ಏನು ಬೇಳೆಕಾಳು ಬೆಳ್ಕೊಳ್ಳಲ್ವಾ? ಹೆಸರು, ಉದ್ದು, ಅಲಸಂದೆ ಉಳ್ಬೇಕು ಜಮೀನ್ಗೆ. ನಾ ತೇವ್ರಿ ಮೇಲೆ ಬೆಳೆದಿದೆ ಒಂದ್ಸರಿ, ಉದ್ದು ತಣ್ಣಿ ಎಲ್ಲ, ಉದ್ದು ತಣ್ಣಿ ಎಲ್ಲ ತೇವ್ರ ಬದುಗಳ ಮೇಲೆ ನೆಟ್ಟಿದೆ. ಮನೆ ಹೇಳ್ತಾಗ ಸಾಕಾಗುತ್ತೆ ಸರ್ ಅದು. ನೀವು ಸ್ವಸಹಾಯ ಸಂಘದಲ್ಲಿ ಉಳಿತಾಯ ಮಾಡೋದು ಅಂದ್ರೆ ಹೇಗೆ ಉಳಿತಾಯ ಮಾಡ್ತಿರ್ ತಾಯಿ? ಅಂದ್ರೆ ಬಡ್ಡಿ ಕಮ್ಮಿ, ಅದನ್ನ ತಿಂಗಳು ಕಟ್ಕೊಂಡು ಹೋಗ್ತೀವಿ. ಎಷ್ಟು ಉಳಿಸ್ತೀರಿ ಪ್ರತಿ ತಿಂಗಳು? ಪ್ರತಿ ತಿಂಗಳು ಅಂದ್ರೆ ಏನು ಎಷ್ಟು ಉಳಿತದೆ, ಏನು ಕಮ್ಮಿ ಅಮ್ಮಮ್ಮ ಅಂದ್ರೆ ಒಂದು 10-15 ಉಳ್ಕೋಬಹುದು. ಅಂದ್ರೆ 10-15 ಅಂದ್ರೆ 1,000? ಸಾವಿರ. ಬಡ್ಡಿ ಕಮ್ಮಿ ಅಲ್ಲ, 1%. ಎಷ್ಟು ಜನ ಇದ್ದೀರಿ ನೀವು ಸಂಘದಲ್ಲಿ? 20 ಸೇರಿರ್ತೀವಿ ಸರ್. 20? ಎಲ್ಲ ನಿಮ್ಮಂಗೇನೆ ರೈತರ? ಎಲ್ಲ ರೈತರು, ಜಮೀನಿರೋರು, ಕೆಲಸಕ್ಕೆ ಹೋಗೋರು ಇರ್ತಾರೆ. ಹೌದಾ? ಎಷ್ಟು ವರ್ಷ ಆಯ್ತು ನೀವು ಸಂಘ ಮಾಡಿ? 2 ಆಯ್ತು. 2? ನಿಮ್ಮ ಸೊಸೆನೂ ಸೇರಿಸ್ಕೊಂಡಿದ್ದೀರಾ? ಸೊಸೆನೇ ಸೇರವ್ರೆ, ಈಗ ಬೇರೆ ಇನ್ನೊಂದು ಸಂಘ, ಬೇರೆ ಇನ್ನೊಂದು ಸಂಘ, ಅವರೆಲ್ಲ ಒಂದು ಬ್ಯಾಚ್ ಮಾಡ್ಕೊಂಡಿದ್ದಾರೆ. ಏನು ಅನುಕೂಲ ಆಗಿದೆ ತಾಯಿ ನೀವು ಸಂಘ ಮಾಡಿರೋದು? ಅದೇ ಕಮ್ಮಿ ಬಡ್ಡಿ ಕೊಡ್ತಾರೆ, ಅದನ್ನ ತಗೊಂಡು ನಾವು ಬಡ್ಡಿ ದುಡ್ಡು ಎಲ್ಲ ತಿಂಗಳು ಕಳ್ಕೊಂಡೋಯ್ತದೆ ಅಂದ್ಬಿಟ್ಟು. ಅಂದ್ರೆ ಈಗೆಲ್ಲ ನೀವು ಉಳಿತಾಯ ಮಾಡಿ ಒಬ್ಬರಿಗೆ ಸಹಾಯ ಮಾಡೋ ತರ ಅದು ಅಲ್ವಾ? ಅದಲ್ದಲೆ ಬೇರೆ ಏನಾದ್ರು ಚರ್ಚೆ ಮಾಡ್ತೀರಾ? ಇಲ್ಲ ಇಲ್ಲ. ಬೇರೆ ತರಬೇತಿ ತಗೊಳ್ಳೋದು? ಇಲ್ಲ ಇಲ್ಲ. ಬೇರೆ ಇಲಾಖೆಗಳಿಗೆ ಹೋಗೋದು? ಏನು ಅವೆಲ್ಲ ಏನು. ನೀವೇನು ಎಲ್ಲೂ ಹೊರಗೆ ಹೋಗಿ ತರಬೇತಿ ತಗೊಂಡಿಲ್ವ ಎಲ್ಲೂ? ಇಲ್ಲ ಇಲ್ಲ. ಮತ್ತೆ ತುಂಬಾ ಹೇಳ್ಕೊಡ್ತಾರಲ್ಲ ರಾಗಿನಲ್ಲಿ ಏನೇನು ಮಾಡ್ಬೋದು? ಅವೆಲ್ಲ ಮಾಡ್ತಾರೆ, ನಾವು ಹೋಗಕ್ಕಾಗಲ್ಲ, ಹಸುಗಳವೆಲ್ಲ ಮನೇಲಿ ನೋಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಅವಕ್ಕೆಲ್ಲ ಹೋಗಲ್ಲ. ಹೌದಾ? ಹಂಗಾರೆ ಯಜಮಾನ್ರಿ, ಬರೀ ರಾಗಿ ಮುದ್ದೆ ಸೊಪ್ಪಿನ ಸಾರು ಅಷ್ಟೇ ಮಾಡಕ್ಕದ್ ನೀವು? ಬೇರೆದೇನು ಚೆನ್ನ ಚೆನ್ನಾಗಿರೋದು ಮಾಡಕ್ಕೂದಿಲ್ವೇ? ಮಾಡ್ತೀವಿ ಸಾ. ಹೌದಾ? ವಾರಕ್ಕೊಂದೊಂದ್ಸಾರಿ ಮಾಡ್ತೀವಿ. ಅದನ್ನ ಏನ್ ಮಾಡ್ತೀರಿ? ಮಟನ್ನು ಚಿಕನ್ನು ಮಾಡ್ತೀವಿ, ಬೇರೆ ಬೇರೆ ಸಾರುಗಳು. ಓಕೆ ರಮೇಶ್ ಅವರೇ, ಹೇಳಿ ಸರ್. ಈಗ ಎಷ್ಟೋ ವರ್ಷದಿಂದ ವ್ಯವಸಾಯ ಮಾಡ್ಕೊಂಡು ಬತ್ತಿದ್ದೀರಿ? ಹೌದು ಸರ್. ನಿಮಗೆ ಏನು ಅನ್ಸುತ್ತೆ ಹೇಳಿ ವ್ಯವಸಾಯ? ನಾನು ಕಳೆದ 10 ಧರ್ಮಸ್ಥಳ ಸಂಘದಲ್ಲಿ ಅಧ್ಯಕ್ಷರಾಗಿದ್ದೆ. ನಮ್ಮ ಸಂಘದಲ್ಲಿ 100 ಜನ ಮೆಂಬರ್ಸ್ ಇದ್ರು. ಸರಿ. ನೂರು ಜನ ಮೆಂಬರ್ಸ್ಗಳೇನೆ. ಅದರಲ್ಲಿ ನಾನು ಅಧ್ಯಕ್ಷ ಆಗಿ ನಾನು ಪಾಲಳ್ಳಿ ಘಟಕದಲ್ಲಿ ಎ ಮತ್ತು ಬಿ ಅಂತ ಒಂದು ಘಟಕ ಇತ್ತು, ಅದರಲ್ಲಿ ಮಹಿಳೆ ಅಧ್ಯಕ್ಷರೇ ಆಗಿದ್ದರು. ಈಗ 62 ವರ್ಷ ಆದಮೇಲೆ ನಮ್ಮನ್ನ ಸೀನಿಯರ್ ಅಂದ್ಬಿಟ್ಟು ಈಗ ಅಧ್ಯಕ್ಷ ಸ್ಥಾನದಿಂದ ನಾವಿಲ್ಲ. ಆದರೂ ನಾವು ಇದರಲ್ಲಿ ಹೇಗೆ ವ್ಯವಸಾಯ ಏನನ್ಸುತ್ತೆ? ಸಂತೋಷವಾಗಿದ್ದೀವಿ ಸರ್. ಸಂತೋಷ? ಹೌದು ಸರ್. ಆದಾಯ ಬರ್ತಾ ಇದೆಯಾ? ಏನು ಆದಾಯ ಇಲ್ಲದವರು ನಾವು ಸಂತೋಷವಾಗಿದ್ದೀವಲ್ಲ. ಈಗ ಗಿಡಗಳೈತೆ, ಸಾಗುವನಿ ಮರಗಳವೆ. ಇವತ್ತು ಮಾಡಿದ 5-6 ಲಕ್ಷ ರೂಪಾಯಿ ಆಗುತ್ತೆ, ಅದು ಡಿಪಾಸಿಟ್ ಅಲ್ವೇ. ನಾನೇನು ದುಡ್ಡು ತಗೋ ಕಟ್ಟಿಲ್ವಲ್ಲ. ಆಯಿತು, ಮುಂದೆ ಏನು ಅಂದ್ಕೊಂಡಿದ್ದೀರಿ? ಇನ್ನೂ ಏನೇನು ಮಾಡಬೇಕು ಅಂತ ಮನಸ್ಸಲ್ಲಿ ಆಸೆ ಇದೆ ತಮಗೆ? ಅದೇ ಜಮೀನು ಇನ್ನಷ್ಟು ಇಂಪ್ರೂವ್ ಮಾಡ್ಬೇಕು ಸರ್. ಇನ್ನೇನು ಜಮೀನು ತಗೊಳಿಕ್ಕೆ ಆಗೋದಿಲ್ಲ ಇವತ್ತು. ಆಯಿತು, ಇಂಪ್ರೂವ್.